ಹೌದು, ಚಿಕ್ಕನ್ ಗುನ್ಯಾ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕನ್ ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮೆಲ್ಲ ರೈತ ಬಾಂಧವರಿಗೂ ಇಂದಿನ ಕಿಸಾನ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಬಂಧುಗಳೇ, ಇಂದಿನ ಕಿಸಾನ ವಾಣಿಯಲ್ಲಿ ಮೊದಲಿಗೆ ಕೇಳಿ ಅಂಕೋಲಾ ತಾಲೂಕು ಅಲಗೇರಿಯ ಕರಿಯ ಸೋಮಾಗೌಡ ಅವರ ಕೃಷಿ ಅನುಭವಗಳನ್ನು ಈಗ ಕೇಳೋಣ. ನಮಸ್ಕಾರ ಗೌಡ. ನಮಸ್ಕಾರ ಸರ್. ನಿಮ್ಮ ಜಮೀನು ಎಷ್ಟು, ಏನೇನು ಬೆಳೆ? ನಮ್ಮದು ಮೂಲತಃ ಭತ್ತ, ನಮ್ಮ ತಂದೆಯವರ ಕಾಲದಿಂದಲೂ. ಈಗಾಗಲೇ ಶೇಂಗಾ ಮತ್ತೆ ಕಲ್ಲಂಗಡಿ ಬೆಳೀತಿದ್ರು ಹೊಲದಲ್ಲಿ. ಅದನ್ನೆಲ್ಲ ಈಗ ಸರಿಯಾದ ಬೆನಿಫಿಟ್ ಬರ್ತಾ ಇಲ್ಲ ಅಂತ ಅದನ್ನ ಕಡಿಮೆ ಮಾಡಿದ್ದಾರೆ. ಹಾಕಿದ ದುಡ್ಡು ಬರ್ತಾ ಇಲ್ಲ. ಎಲ್ಲಿಂದ ಸಾಲ ತಂದ 20-30 ಸಾವಿರ ಹಾಕಿದ್ರೆ ಕೊನೆಗೆ ಅದನ್ನ 15,000 ಮುಟ್ತಾ ಇಲ್ಲ. ಆದ್ರೂ ನೋವಾಗ್ತದೆ, ಕಳ್ಕೊಂಡು ದುಡ್ಡು. ಅದ್ರ ಮೂಲತಃ ಹುಟ್ಟ ಕೃಷಿಯಲ್ಲಿ ಬೆಳೆದ್ದು, ಆದ್ರೂ ಅದನ್ನ ಖುಷಿಯಿಂದ ಮತ್ತೆ ಮಾಡ್ತಾ ಇರ್ತವೆ. ಅದೇ ನಮ್ಮ ಬದುಕಿನ ದಾರಿ, ಮತ್ತೆ ಯಾವುದು ಇದಿಲ್ಲ ಬದುಕಲಿಕ್ಕೆ. ಈಗ 2-3 ಬೆಳೆ ಹೇಳಿದ್ರಿ, ಹೌದು, ಅದರಲ್ಲಿ ಯಾವ್ದು ನಿಮ್ ಕೈ ಕೊಡ್ತದೆ, ಯಾವ್ದು ಕೈ ಹಿಡಿಯುತ್ತೆ? ಕೊನೆಗೆ ನಮಗೆ ಶ್ರೇಷ್ಠವಾದಂದ್ರೆ ಭತ್ತ, ಅದು ಕೈ ಹಿಡಿತದೆ. ಒಂದೊಂದ್ಸಲ ಮೇಘರಾಜನ ಮಳೆ ಅಭಾವದಿಂದ ನಮಗೆ ತೆನೆ ಕೈಗೆ ಬಂದ ಗದ್ದೆ ಕಟಿಂಗ್ ಆದವಾಗು ಮಳೆ ಅಭಾವದಿಂದ ಹಾಳಾಗಬಹುದು ಹುಲ್ಲು ಭತ್ತ. ಆದ್ರೂ ಅದನ್ನ ನಾವು ಆ ಕಷ್ಟ ಮನಸ್ಸಿಗೆ ಹಚ್ಚಿಕೊಂಬುದಿಲ್ಲ, ಅದರಿಂದಲೇ ಬದುಕಿದವರು. ಮತ್ತೂ ಹೆಚ್ಚಿಗೆ ಮಾಡ್ಬೇಕನ್ನುವಂತ ಉತ್ಸವ ಇರ್ತದೆ, ಆದ್ರೆ ದುಡಿಲಿಕ್ಕೆ ಶಕ್ತಿ ಕಡಿಮೆ ಆಗಿರ್ತದೆ. ಈಗ ಲಾಸ್ ಆಯ್ತು ಅಂತ ಹೇಳಿದ್ರೆ ಸ್ವಲ್ಪ ಮನೆಗೆ ಅಷ್ಟಾದ್ರೂ ಉಪಯೋಗ ಆಗುತ್ತೆ. ಮನೆಗೆ ನಮ್ಮ ದನಕರುಗಳಿದ್ದಾವ, ಅವುಕೊಂಡು ಹುಲ್ಲಾಗ್ತದೆ. ನಮ್ಮ ಹೆಂಡತಿ ಮಕ್ಕಳಿಗೆ ಒಂದು ಕೆಲಸ ಆಗ್ತದೆ. ಏನ್ ಕೆಲಸ ಆಗುತ್ತೆ? ಅದ್ರಲ್ಲಿ ದುಡುವುದು, ಈ ಗದ್ದೆಯಲ್ಲಿ ದುಡುದು, ಕಳೆ ತಗೋದಾಗ್ಲಿ, ಮತ್ತೆ ಸಸಿ ನೆಡುವುದು, ಅದನ್ನ ಬಿತ್ತನೆ ಮಾಡುವ ಟೈಮ್ಗೆ ಅವರು ಗೊಬ್ಬರ ಬೀರುದು, ಹಿಂಗ ಬುಟ್ಟಿ ಇಚ್ಚದೆಲ್ಲ ಬೀರಿ ನಮ್ ಜೊತೆಗೆ ಎತ್ತಿರ್ತವೆ, ಅದನ್ನ ಹೊಲ ಊಡುದು, ಅದನ್ನೇ ಕೆಲಸ. ಅದ್ರೊಳಗೆ ಖುಷಿ ಇರುತ್ತೆ, ಖುಷಿ ಇರ್ತದೆ. ಈಗ ನಿಜವಾಗಿ ಹೇಳ್ಬೇಕಿದ್ರೆ ನಮ್ಮ ಹತ್ರ ಎತ್ತಿರ್ತದೆ, ಅವ್ಕ ಸರಿಯಾಗಿ ದಾನಿ ತಂದು ಹಾಕ್ಲಿಕ್ಕೂ ನಮ್ಮ ಹತ್ರ ಆಗುದಿಲ್ಲ. ಒಂದೊಂದ್ ಟೈಮ್ಗೆ ಹಣನು ಇರುತ್ತಾ ಇಲ್ಲ. ನಾವು ಬೆಳೆದಂತ ಬೆಳೆ ಯಾರಿಗಾದ್ರೂ ಒಂದ್ ಅಕ್ಕಿ 1/4 ಕ್ವಿಂಟಲ್ ಕೊಡುವೆ ಅಂದ್ರೆ ನಮ್ಮ ಅಕ್ಕಿ, ಅದು ಹೇಳ್ಬೇಕಾದ್ರೆ ಕಣ್ಣೀರ್ ಬರ್ತದೆ. ನಮ್ಮ ಅಕ್ಕಿ ಖರೀದಿ ಮಾಡುವವರು ಇಲ್ಲ. ಮೊದ್ಲ ಕೊಚ್ಚಕ್ಕಿ ಮನೆಗೆ ಬಂದ್ ತಗೊಂಡು ಹೋಗ್ತಿದ್ರು, ಅವಾಗ ನಮಗ್ ಖುಷಿ ಆಗ್ತಿತ್ತು. ಇವತ್ತೊಬ್ಬ ಅಕ್ಕಿ ಬೇಕಾದ್ರೆ ಕೋಳಿ ಸರ್ಗ ಇವಾಗ ಬಂದು ನಮ್ಮ ಮನೆಯಲ್ಲಿ ಕೂತ್ಕೊಳ್ತಿದ್ದ, ಒಂದ್ ಗಂಟ್ಗ ಅಕ್ಕಿ ಕೊಡ್ರಿ, ಅಕ್ಕಿ ಕೊಡ್ರಿ. ಈಗ ಒಂದ್ ಕೊಳಗ ಕೇಳುವರು ಇಲ್ಲ. ಭತ್ತನೆ ಮಾರ್ಬೇಕಂದ್ರೆ ಅದ್ 1,200-1,300 ರೂಪಾಯಿ ಕ್ವಿಂಟಲ್. ನಮ್ ಕೈ ತಪ್ಪು ಆದ್ಮೇಲೆ ಮತ್ತೆ ಮಾರ್ಕೆಟ್ 17 ಆಗ್ಬಹುದು, 18 ಆಗ್ಬಹುದು, ಇಂತ ಒಂದ್ ಪರಿಸ್ಥಿತಿ. ಆದ್ರೂ ಅದನ್ನೇ ಅವಲಂಬಿಸ್ಕೊಂಡು ಮಾಡುದು ನಮ್ಮ ರೈತರು. ಪರ್ಯಾಯ ಬೆಳೆ ಬೆಳಿಲಿಕ್ಕೆ ಸಾಧ್ಯ ಇದೆ ಅಲ್ಲಿ? ಬೇರೆ ಬೆಳೆ ಬೆಳಿಕ ಬೇರೆ ಶೇಂಗಾ ಆಗ್ತವೆ. ಶೇಂಗಾ 1.5 ತಿಂಗಳಾದಾಗ ಬರೆ ಬರ್ತದೆ. ನಮ್ದು ಗಟ್ಟದ ತರ ಬೋರ್ ಇಲ್ಲ, ಅದನ್ನೇ 4 ಶೇಂಗಾ ಹೋಗ್ತದೆ, ಒಂದ್ ಬೆಳೀತದೆ, 3 ಒಳ್ಳೆ ಆಗ್ತದೆ, ಅದನ್ನೇ ಕಿತ್ಕೊಂಡ್ ಬರುದು. ಸೊಪ್ಪೆಲ್ಲ ದನಗಳಿಗೆ ಹಾಕುದು, ಆ ಬಂದ ಶೇಂಗಾ ಏನಪ್ಪ ನಿನ್ನ ಶೇಂಗಕ್ಕೆ ಬೆಲೆ ಇಲ್ಲ ಒಳ್ಳೆ ಶೇಂಗಾ ಅಂತಾನೆ ಖರೀದಿ ತಗೊಳ್ಳುವ. ಎಷ್ಟು ಕೇಳ್ತಾನೆ ಅಷ್ಟು ಕೊಟ್ಟೋಗುದು, ಮತ್ತೆ ಮುಂದಕ್ಕೆ ಅದನ್ನೇ ಮಾಡುದು ಸರ್. ಇದರಲ್ಲೇ ಕಲ್ಲಂಗಡಿ ಮಾಡ್ತವೆ, ಅದು ನಮ್ದಲ್ಲ ಅನ್ಕೊಂಡು ಮಾಡ್ತವೆ. ಈಗ ನಾವು 1 ಲಕ್ಷ ರೂಪಾಯಿ ಹಾಕ್ತೇವೆ, ಅದು ವ್ಯಾಪಾರಿ, ನಾವು ಕೊಯ್ದ ವ್ಯಾಪಾರಿ ದುಡ್ಡು ಕೊಟ್ರೆ ನಮ್ದು. ಮಧ್ಯದಲ್ಲ ತಿನ್ಕೊಂಡು ಹೋದ್ರು ಹೋದ, ಮಳೆ ಅಭಾವದಿಂದ ವ್ಯಾಪಾರನೇ ಇಲ್ಲ ಅಂತಾನೆ. ಮತ್ತೆ ಎಲ್ಲ ಬೆಟ್ಟದ ಪ್ರಾಣಿಗಳು ಹಂದಿ ಹಾಳು ಮಾಡ್ತವೆ, ನರಿ ಹಾಳು ಮಾಡ್ತವೆ, ಅದಕ್ಕೆ ಅದನ್ನ ಹಾಕುದೀಗ ಕಡಿಮೆ ಮಾಡಿಬಿಟ್ಟ. ನಮ್ದು ಹಣ ಎಷ್ಟೋ ಜನ ಕಲ್ಲಂಗಡಿ ನೆಟ್ಕೊಂಡು ಪಾಪ ಪ್ರಾಣ ಕಳ್ಕೊಂಡವರು ಇದ್ದಾರೆ. ಬ್ಯಾಂಕ್ ಲೋನ್ ಮಾಡ್ತಾರೆ, ಇಡ್ತಿದ್ ಬಂಗಾರ ಬ್ಯಾಂಕ್ ನಲ್ಲಿ ಇಡ್ತಾರೆ, ಅದು ಇದು ಮಾಡ್ತಾರೆ. ಏನಾರು ದೇವ್ರೆ ಸಿಕ್ತಿದವಲ್ಲ, ದೇವ್ರು ಕೊಡ್ತೇನವಲ್ಲ ಅನ್ನುವಂತ ಒಂದು ಆಸೆ ಇರ್ತದೆ ರೈತರಿಗೆ. ಕಡೆಗೆ ಅದು ಬ್ಯಾಂಕ್ ನಲ್ಲೇ ಇರ್ತದೆ ಇಣತಿ ಬಂಗಾರ. ಮನಸ್ತಾಪ ಆಗಿ ಎಷ್ಟೋ ಜನ ಸತ್ತು ಪ್ರಾಣ ಎಲ್ಲ ಕಳ್ಕೊಂಡಿದ್ದಾರೆ. ಅದ್ರ ಸಲುವಾಗಿ ನಾವು ಅದನ್ನ ಕಡಿಮೆ ಮಾಡ್ತಾ ಇದ್ದೇವೆ ಸರ್. ಬದುಕುದು ಹೇಗೆ? ಬದುಕುದು ಇದ್ದಿದ್ರೆ ಅಲ್ಲಿ ಮನೆಯಲ್ಲಿ ಸ್ವಲ್ಪ ಜಮೀನು ಇದ್ರೆ 2 ದನ ಇರ್ತವೆ, ಅವಕ್ಕೆಲ್ಲ ಬೆಟ್ಟದನ್ನ ಸೊಪ್ಪು ಹುಲ್ಲು ತಂದು ಹಾಕುದು, ಅವು ಗೊಬ್ಬರ ಬಂದ ತೆಗೆದಿಕ್ಕುದು, ಮತ್ತ ಅದನ್ನೇ ಆ ಜಮೀನಿಗೆ ಹಾಕುದು. ಈಗ ಮಾಡ್ತಾ ಇರುದು ಎಲ್ಲಾದ್ರೂ ಹುಡುಗರೆಲ್ಲ ಹುಡುಗರು ಈಗ ಇದ್ದ ಹುಡುಗರೆಲ್ಲ ಶಾಲೆಗೆ ಹೋಗ್ತಾರೆ, 4 ಅಕ್ಷರ ಕಲ್ತುಕೊಳ್ಳಿ ಅವರು. ಮತ್ತೆ ಮುಂದುವರ್ಸ್ಲಿಕ್ಕಾಗದಿದ್ರೆ ಎಲ್ಲೋ ಅಂಗಡಿಯಲ್ಲಿ ಅಥವಾ ಎಲ್ಲರ ಸೆಂಟ್ರಿಂಗ್ ಕೆಲಸನೋ ಏನಾದ್ರೂ ಮಾಡ್ತಾರೆ ಗಂಡು ಹುಡುಗರು. ಹುಡುಗಿರೆಲ್ಲ ಇದ್ರೆ ಪಾಪ ಎಲ್ಲಾದ್ರೂ ಸಾಮಾನು ಕಟ್ಲಿಕ್ಕೆ ಅಂಗಡಿಗೆ ಮಾಡ್ತಾರೆ. ನಮ್ಮ ಮಗಳು ಈಗ ಶಾಲೆ ಹೋಗ್ತಾಳೆ, ಅವರು ಏನೋ ಕಷ್ಟಪಟ್ಟು ಕಲಿಸ್ತಾ ಇದ್ದಾವೆ, BSc ಮಾಡ್ತಾಳೆ. ಈಗ 3 ಜನ, ನಾನು ನನ್ನ ಹೆಂಡತಿ ಮಗಳು. ಮತ್ತೆ ನಿಮ್ ಖರ್ಚು ವೆಚ್ಚ ಹುಣ್ಣಿಮೆ ಹಬ್ಬ ಹರಿದಿನ ಅವನ್ನೆಲ್ಲ ಏನ್ ಮಾಡುದಿಲ್ಲ, ಮಾಡ್ತವೆ ಸರ್, ಆದ್ರೆ ದೊಡ್ಡ ಪ್ರಮಾಣ ಇಲ್ಲ, ಕಡಿಮೆ ಪ್ರಮಾಣ. ಕಡಿಮೆ ಪ್ರಮಾಣದಲ್ಲಿ ಮಾಡ್ಲಿಕ್ಕೆ ಅವ್ರ ದುಡ್ಡು ಎಲ್ಲಿಂದ ಬರುತ್ತೆ? ಇದೇ ಎಲ್ಲಾದ್ರೂ ಒಂದು ಮನೆಯೆಲ್ಲ ತೆಂಗಿನ ಮರ ಇದ್ದಾವೆ, 50 ಕೆಜಿ ಕಾಯಿ ಆದ್ರೆ 3 ತಿಂಗಳಕ್ಕೆ ಸೊಲುದು, 21 ರೂಪಾಯಿ 22 ರೂಪಾಯಿ ಕಾಯಿ ಕರೋದು, ಅದರಲ್ಲಿ ಏನಾದ್ರೂ ಬಚ್ಚಿಡುದು. ಏನು ಹಿಂಗ್ ಹೊರಗಂದ್ ಏನು ತರುವಂಗಿಲ್ಲ, ದಿವಸ ಒಂದ್ 20-30 ರೂಪಾಯಿ ಮೀನು, ಅದು ದೊಡ್ಡ ಮೀನಲ್ಲ, ಯಾರು ಕಚ್ಚರ ಮೀನವರು ಮೀನುಗಾರ ಸೋಣಿತಿರಲ್ರಿ, ಅದನ್ನ ಹಿಂಗ್ ಕರೋದೆ 30 ರೂಪಾಯಿ ಕೊಡ್ತೇನ್ರಿ 20 ರೂಪಾಯಿ ಕೊಡ್ತೇನೆ ಅದೇ. ಮತ್ತೆ ಸರ್ ದೊಡ್ಡ ಮೀನು ತಿಂದು ಜೀವನದಲ್ಲಿ ಗೊತ್ತಿಲ್ಲ, ಈ ಸೋಣ ಮತ್ತೆ ಪಾಪ್ಲೇಟು ಅದನ್ನ ಹೇಳ್ಕೊಳ್ಳುವುದಲ್ಲ, ರೈತನಾಗಿ ಹೇಳ್ತಾ ಇದ್ದೆ. ಅದೇ ಜೀವನ. ಎಲ್ಲರೂ ಒಂದತ್ತು ಅಡಿಕೆ ಮರ ಇದ್ದಾವೆ, ಅದೆಲ್ಲ ಅಡಿಕೆ ಕೊಯ್ದು ಒಣಸ್ಕೊಂಡು ಕಂಡೆ ಸೋದ್ಕೊಂಡೆ ಇಲ್ಲಿ ವ್ಯಾಪಾರಿ ಬಂದ್ರೆ ಕೊಡುದು 300 ಅಂತಾನೆ ಒಂದ್ ವ್ಯಾಪಾರಿ, ಒಬ್ಬ 400 ಅಂತಾನೆ, ಒಬ್ಬ 250. ಒಟ್ಟಾದ್ರೆ ಮಾರ್ಬೇಕೆಂಬ ವಿಷಯದಲ್ಲಿ 250 ಆ ದಿವಸ ಮಾರ್ಕೊಂಡು ಜೀವನ ಮಾಡ್ಲೇಬೇಕು ಅಂತ ನಮ್ ರೈತರ ಪರಿಸ್ಥಿತಿ. ಮನೆಗೆ ಅನ್ನಕ್ಕೆ ಅದಕ್ಕೆಲ್ಲ ಅನ್ನಕ್ಕೆ ಆ ಭೂಮಿಯಲ್ಲಿ ಬೆಳೆದೇ ಅಕ್ಕಿ ಸಾಕ್ತದೆ. ದನಗಳಿಗೆ ಈಗ 1 ಕೆಜಿ ದಾನಿಗೆ 100 ರೂಪಾಯಿ ಆಗದೆ ಎಲ್ಲಾದ್ರೂ. ಮತ್ತೆ ನಾವು ಮಾಡುವಲ್ಲೇ 4 ಚೀಲ ಭತ್ತ ಅಕ್ಕಿ ಮಾಡ್ಕೊಂಬುದು, 4 ಚೀಲ ಮಾರುದು, ಯಾವ್ದೋ ರೇಟಿಗೆ ಮಾರೆ. ಅವು ಗೋಲ ಉಡ್ಬೇಕಾದ್ರೆ ದಾನಿ ತರುದು, ಅವು ದುಡ್ಡು ಬದಿಗೆ ಭತ್ತನೇ ಇಡುದು, ದುಡ್ಡು ಇದ್ರೆ ಇರುದಿಲ್ಲ. ಯಾವ ದಿವಸ ಗದ್ದೆ ನೆಟ್ಟಿ ಹೊಲ ಉಡ್ತಿ ಆ ದಿನ ಭತ್ತ ಮಾರುದು, ಭತ್ತ ಮಾರುದು ಅದೇ ದುಡ್ಡನ್ನು ದಾನಿ ತಂದು ಮತ್ತೆ ಮನೇಲಿ ಇಟ್ಟುಕೊಳ್ಳುದೇ ಆ ಒಂದು ಪರಿಸ್ಥಿತಿ ನಮ್ದು ರೈತ. ಆದ್ರೆ ನಮ್ ತಂದೆ ಅಜ್ಜನ ಕಾಲದಲ್ಲಿ ಬದುಕದ್ದೆ, ಮತ್ತೆ ಯಾವ್ದು ಬೇರೆ ದಂಧೆ ಮಾಡ್ಲಿಲ್ಲ ಅವರು. ನಾನು ರೇಷನ್ ಅಕ್ಕಿ ತರ್ತಿರ, ರೇಷನ್ ಕೊಡ್ತಾರೆ, ದೋಸೆ ಮಾಡ್ತವೆ, ಅನ್ನ ಮಾಡ್ತವೆ, ಅದೊಂದು ಹೆಲ್ಪ್ ಆಗ್ತದೆ. ಕೂಲಿಗೆ ಏನ್ ಹೋಗ್ತೀರ? ಕೂಲಿಗೆ ಹೋಗ್ತಾ ಇಲ್ಲ, ಇಲ್ಲೇ ಆಗ್ತದೆ. ಬೆಳಿಗ್ಗೆ ಎದ್ದು ಕೂಡಲೇ ಕೊಟ್ಟಿಗೆ ದನಿಂದ ಗೊಬ್ಬರ ತಗೋದು, ಮತ್ತೆ ಬೆಟ್ಟಕ್ಕೆ ಹೋಗಿ ಅವಕ್ಕೆ ಸೊಪ್ಪು ತರೋದು, ಮಲಗಲಿಕ್ಕೆ ಹಾಸಲಿಕ್ಕೆ. ಒಂದು ದಿವಸ ಸೊಪ್ಪು ತಂದ್ರೆ 4 ದಿವಸ ಆಗ್ತದೆ, ಹಿಂಗ್ ಸ್ವಲ್ಪ ಸ್ವಲ್ಪ ಹಾಕುದು. 3 ದಿವಸ ಮತ್ತೆ ಬೆಟ್ಟಕ್ಕೆ ಹುಲ್ಲಿಗೆ ಹೋಗುದು, ಹಸಿ ಹುಲ್ಲಿಗೆ. ಈಗ ಮಳೆಗಾಲಕ್ಕೆ ಹಸಿ ಹುಲ್ಲು ಬೆಳೀತದಲ್ಲ, ಅದನ್ನ ಕೊಯ್ಕೊಂಡು ಒಟ್ಟು ಮಾಡ್ಕೊಂಡು ಬರುದು. ಅದೇ ಕೆಲಸ, ಒಂದು ಟೈಮ್ ಅದೇ ಕೆಲಸ. ಪೇಟೆ ಗೀತೆ ಎಲ್ಲೂ ಹೋಗೋಂಗಿಲ್ಲ ಸರಿ. ಅವ್ ನಿಜವಾಗಿ ಹೇಳ್ಬೇಕಿದ್ರೆ ನಾವು ಹೇಳ್ಕೊಳ್ಳೋದಲ್ಲ ರೈತರು. ರೈತ ಆದನಿಗೆ ಒಂದು ಬಟ್ಟೆ ಹೊಸದ್ ತಕೊಂಡು ಹೊಲಿಸ್ಕೊಳ್ಲಿಕ್ಕೆ ಆಗುದಿಲ್ಲ, ಸಂಪಾದನೆ ಇರುವುದಿಲ್ಲ, ಚಪ್ಪಲಿ ತಗೊಂಡಾಗ್ಲಿಕ್ಕೂ ಆಗುದಿಲ್ಲ, ಹರಿದು ಚಪ್ಪಲಿ ಮತ್ತೆ ಹೊಲಿತಾ ಇರುದು ಸರ್. ಹಾಗಾಗಿ ಬಡತನ ಸರಿತನ ಎಲ್ಲಾನು ಅನುಭವಿಸ್ಕೊಂತ ಅನುಭವಿಸ್ಕೊಂಡು ಮನಸ್ಸು ದೊಡ್ಡದಿದೆ, ಮನಸ್ಸು ದೊಡ್ಡಿದೆ ಸರ್. ನನಗೂ 10 ಎಕರೆ ಮಾಡ್ಬೇಕು, ಕೂಲಿಗೆಲ್ಲ ಇದೆ, ಅವ್ರಿಗೆ ಅಂತವ್ರಿಗೆ ತಗೊಳ್ಬೇಕು, ಹೊಲ ಹೊಲ ಹುಡುಕೆಲ್ಲ ತಗೊಳ್ಬೇಕು ಆಳು ಒಬ್ಬ ಮನಸ್ಸಿತ್ತು. ಆದ್ರೆ ಕೈ ಮುಟ್ತಾ ಇಲ್ಲ ಅವ್ರಿಗೆ. ಇವತ್ತು ಕೂಲಿ ಮಾಡ್ಕೊಂಡ್ರೆ ಹಣ ಕೊಡ್ಬೇಕಲ್ಲ, ಇವತ್ತೇ ಕೊಡ್ಬೇಕು. ನನಗೆ 1 ವರ್ಷದ ಮೇಲೆ ಬೆಳೆ ಬರ್ತದೆ ರೈತಾಬಿಗೆ ಹಾಕಿದ್ರೆ. ಇವತ್ತೇ ಒಬ್ಬ ನಿಜವಾಗಿ ಹೇಳ್ಬೇಕಾದ್ರೆ ಬೊಮ್ಮಾಯಿ ಹಣ್ಣು ಅಂತ ತಗೊಂಡ್ರೆ ಇವತ್ತೇ ಕೊಡ್ಬೇಕು. ಪಾಪ ಅವನು ಮತ್ತೆ ಹೊಟ್ಟೆಪಾಡು ಉಂಟಲ್ಲ, ಅದಕ್ಕೆ ಅದನ್ನ ಮಾಡುದು ಕಡಿಮೆ ಕಡಿಮೆ ಕಡಿಮೆ ಕಡಿಮೆ ಮಾಡ್ತಾ ಬಂದ. ನಾನು 6 ಎಕರೆ ಜಮೀನು ಮಾಡ್ತಿದ್ದೆ, ಈಗ 60 ಗುಂಟೆ ಮಾಡೋಕೆ ಬಂದ್ಬಿಟ್ಟಿದೆ. ಅವಾಗ ಹೆಂಗಿತ್ತು? ಅವಾಗ ಡೀಲ್ ಆಗಿತ್ತು, ಕೂಲಿ ಕಡಿಮೆ ಇತ್ತು, ಒಮ್ಮಸ ಇತ್ತು. ಇವತ್ತು ನನ್ನ ಗದ್ದೆ ಕೊಯ್ತಿ ಅಂದ್ರೆ ಮತ್ತೆ ಆಜು ಬಾಜು ಮನೆಯವರು ಎಲ್ಲ ಬರ್ತಾ ಇದ್ರು, ಏನೂ ಇಲ್ಲ, ಏನಂದ್ರ ಅಂಬಲಿ ಉಪ್ಪಿನಕಾಯಿ ಎಲ್ಲಾದ್ರೂ ಚಾ ಅಂದ್ಕೊಂಡೆ, ಬಟ್ ಅವ್ರು ಚಾ ಕುಡಿದೈತ್ ನಮ್ ತಂದೆಯವ್ರ ಕಾಲದಲ್ಲಿ. ಅದು ಜಾಸ್ತಿ ಹೊಟ್ಟೆ ಸಲುವಾಗೆ ದುಡಿತಿದ್ರು ಅವಾಗ, ಈಗ ಹೊಟ್ಟೆ ಸಲುವಾಗಿ ದುಡಿದಿಲ್ಲ. ಹೆಂಗಸರಿಗೆ ಸಾಮಾನ್ಯ ಗದ್ದೆ ಕಟ್ಟಿಂಗ್ ಆಡಿ ಕೆಲಸ ಆಗ್ತದೆ 300 ರೂಪಾಯಿ, ಗಂಡಸರಿಗೆ 500 ರೂಪಾಯಿ ಕೊಡುದು. ಅವಾಗ ನಾಟಕ ಎಲ್ಲ ಆಡ್ತಿದ್ರೆ, ಈಗ ಆಡ್ತೀರಾ? ಇಲ್ಲ ಸರ್, ನಾಟಕ ಇಲ್ಲ, ಎಂತದು ಇಲ್ಲ. ಈಗ ಈಗ ಮುಂಚೆ ಆಡ್ತಿದ್ರ? ಮೊದ್ಲು ಆಡ್ತಿದ್ರ. ಈಗ ನಾವೇ ನಾಟಕ, ಒಂದು ನಾಟಕ ಮನೆ ಕಡೆ, ಜೀವನನೇ ಒಂದು ನಾಟಕ. ಮತ್ತೆ ನಿಮ್ಮ ಮನೋರಂಜನೆಗೆ ಏನ್ ಮಾಡುದು? ಏನಂದ್ರೆ ಮನೆ ಹತ್ರ ಟಿವಿ ಅದನ್ನ ನೋಡುದು ಅಷ್ಟೇ. ಧಾರಾವಾಹಿ ಒಂದೆರಡು ನೋಡುದು ಸರ್, 8:30 ಉಣ್ಣೋದು, ಮತ್ತೆ 9 ಗಂಟೆ ಒಳಗೆ ಹಾಸಿಗೆ ಹಾಸುದು ಮಲಿಕೊಂಬುದು, ಮತ್ತೆ 5 ಗಂಟೆಗೆ ಹೇಳುದು ಅಷ್ಟೇ. ಅಷ್ಟೇ. ಸಗಣಿ ಗೊಬ್ಬರ ಏನ್ ಮಾಡ್ತಾರೆ? ನಮ್ ತೆಂಗಿನ ಮರ ಹೊಲ, ಹೊಲಕ್ಕೆ ಹಾಕುದು ತೆಂಗಿನ ಮರಕ್ಕೆ, ಮತ್ ಮಾರುದಿಲ್ಲ. ಇಲ್ಲ, ಮಕ್ಕಳು ಒಬ್ಬರೇನಾ? ಒಂದೇ ಮಗ. ಅದಕ್ಕೆ ಚಿಂತೆ ಇಲ್ಲದಂಗೆ ಇದಾರೆ ಅನ್ಸುತ್ತೆ? ಇಲ್ಲ ಸರ್, ಅವ್ರ ಮತ್ತು ದೊಡ್ಡ ಚಿಂತೆ. ಈಗ ಅವ್ರು ಕಲಿತಾರೆ, ಕಲೀಲಿಕ್ಕೆ ಕಾಲೇಜ್ ಫೀ ತುಂಬಲಿಕ್ಕೆ. ಅಲ್ಲಿ ಖರ್ಚು ಬರ್ತಾ? ಖರ್ಚು ಬರ್ತದೆ. ಎಷ್ಟು ಬರುತ್ತೆ? ಈಗ 1 ವರ್ಷಕ್ಕೆ ಈಗ ಅವಳು ಜಿ ಸಿ ಕಾಲೇಜ್ ಒಂದತ್ತಾಳೆ, 1 ವರ್ಷಕ್ಕೊಂದು ಪಿ ಅಷ್ಟೇ 13,000. ಉಳಿದ ಖರ್ಚೆಲ್ಲ ಬಟ್ಟೆ ಬರೇ ಹೌದು. ಅವ್ರಿಗೆ ಒಂದು 20,000 ಆಯ್ತು ಸ್ಕಾಲರ್ಶಿಪ್ ಅಂತ ನಮ್ಮ ಜಾತಿ ವತಿಯಿಂದ ಬರ್ತದೆ, ಸರ್ಕಾರ ಕೊಡ್ತದೆ. ಮತ್ತೆ ನನಗೊಂದು 2,000 ಮೋದಿ ಕಳಿಸ್ತಾರೆ, ಜಮೀನ್ದಾರ್ ಅಂತ. ಸಾಕಷ್ಟು ಅದೇನಾದ್ರು ಮಾಡುದು, ಬಚ್ಚಿ ಇಡುದು. ಆಕಳೆ ಇತ್ತು, ಏನಾದ್ರು ಸ್ವಲ್ಪ ಏನಾದಾಗ ಹಾಲು ತಕೊಳ್ತಾರೆ, ಅದನ್ನು ಮನೆಗೆ ಉಪಯೋಗಿಸ್ತು. ನಮ್ಮಲ್ಲಿ ಯಾರು ತಗೊಳ್ತಾ ಇಲ್ಲ, ಎಲ್ಲ ಕೊಟ್ಟೆ ಅದು ಸರ್. ಯಾಕೆ ಅದು ನಮ್ಮಲ್ಲಿಗೆ ಅದು ಕೊಟ್ಟೆ, ಅದು ರೂಢಿ ಆಗಿ ಇರ್ತದೆ. ಕೊಟ್ಟೆ ಹಾಲು ತಗೊಂಡ್ರೆ ಅದನ್ನೇ ತಗೊಳ್ಳುದು, ಮನೆ ಹಾಲು ತಗೊಳ್ಳೋಕೆ ಜನ ಎಲ್ಲ ಕಡಿಮೆ. ಈಗ ನಂಬಿಕೆ ಇಲ್ಲ, ಏನು ನಂಬಿಕೆ? ಆ ಪ್ರಶ್ನೆ ಇಲ್ಲ ಸರ್. ಈ ಸಣ್ಣ ಹುಡುಗರ ಇದ್ರೆ ಆಕಳ ತಗೊಂತೀರಿ. ಈಗ ಅವ್ರು ಅಲ್ಲಿ ಕೊಟ್ಟೆ ಹಾಲಿಗೆ 1 ಲೀಟರ್ಗೆ 40 ರೂಪಾಯಿ ಕೊಡ್ತಾರೆ, ನಮ್ದು ಇಲ್ಲಿ ಸಿದ್ದೇಗ 12 ರೂಪಾಯಿ 10 ರೂಪಾಯಿ ಒಂದು ಸಿದ್ದ. ಅಲ್ಲಿ ಪರಿಸ್ಥಿತಿ ಗಂಭೀರ. ನೀರ್ ಹಾಕ್ತಾರನ್ನು ಹೆದರಿಕೆ? ನೀರ್ ಹಾಕುದಿಲ್ಲ, ಆಕಳಿಗೆ ನೀರ್ ಹಾಕುದಿಲ್ಲ. ನೀರ್ ಹಾಕಿದ್ರು ಹೋಯ್ತದೆ, ಹಾಲೆಯಾಗ ಇರುದಿಲ್ಲ. ಅಂದ್ರೆ ಆಕಳು ಹಾಲು ಕೊಡ್ಬೇಕಾದ್ರೆ ಬಾರಿ ತಡು, ಎಮ್ಮೆ ದಪ್ಪ ಕೊಡ್ತದೆ. ನಾನು ಒಂದ್ 4 ಎಮ್ಮೆ ಸಾಕಿದೆ. ಹಾಲಿಗೆ ರೇಟ್ ಇಲ್ಲದೆ ಎಮ್ಮೆ ಕಡಿಮೆ ಮಾಡ್ತಾ ಕಡಿಮೆ ಮಾಡ್ತಾ ಬಂದ್ ಮಾಡಕ್ದೆ ಎಮ್ಮೆ ಸಾಕುದು. ಈಗ ಒಂದ್ ಆಕಳು ಸಾಕೊಂಡಿದಾವೆ. ತೋಟಗಾರಿಕಾ ಬೆಳೆಗಳನ್ನು ಬೆಳೆಸಿದ್ರೆ? ಹೌದು, ತೋಟಗಾರಿಕೆ ಮಾವು ಮತ್ತೆ ಗೇರು. ನಂದಷ್ಟೇ ಅಲ್ಲ, ಯಾರಾದ್ರೂ ರೂಢಿ ಇಲ್ಲಾದ್ರೆ ಬಾರೋ ಮಾತ್ರ ಗಿಡ ನೆಡು ಪದ್ಧತಿ ಕಾಣಿಸ್ಕೊಂಡು ಅಂದ್ರೆ ನಾವು ಹೋಗ್ತೀವಿ. ನನ್ನ ತರನೇ ಮಾಡುದು ಅವ್ರದಕ್ಕೂ ಬೇರೇನ. ಆಗ ಈಗಾಗಲೇ ಅವ್ರು ಹೇಳಿದಾಗೆ ನಂದು ಒಬ್ಬಂದೇ ಅಲ್ಲ, ಎಲ್ಲರದ್ದು ಹಿಡಿದೆ 1,000 ಗಿಡ ಆಗ್ಬಹುದು. ನೆಡ್ಲಿಕ್ಕೆ ಹೋದ್ದು, ಬೇರೆಯವ್ರದ್ದು ಕಾಣಿಸ್ಕೊಡುದು, ಈ ತರ ಮಾಡಿ ಈ ತರ ಮಾಡಿ ಅಂತ ಕಾಣಿಸ್ಕೊಂಡು, ನಮಗೆ ಎಷ್ಟು ಅನುಭವ ಉಂಟು ಅಷ್ಟು ಕಾಣಿಸ್ಕೊಡು ಸರ್. ಈಗ ಆಮೇಲೆ ಅವ್ರು ಮಾಡ್ತಾರೆ ಅದೇ ತರ. ಏನಲ್ಲಿ ಕಾಳಜಿ ವಹಿಸಬೇಕಾಗುತ್ತೆ ನೆಡುವಾಗ? ಹೌದು ಸರ್. ಏನು ಅದು? ಯಾವ ಜಾತಿ ಗಿಡದ ಮೇಲೆ ಉಳಿತದೆ. ಕಾಯಿ ಗಿಡ ಆದ್ರೆ ಹೊಂಡ, ಒಂದು 3 ಫೂಟ್ ಹೊಂಡ ತಗೋದು, ಎತ್ತರ ಜಾಗ ಇದ್ರೆ ಅದ್ರೊಳಗೆ ಗೊಬ್ಬರ ಎಲ್ಲ ಹಾಕಿ ಮುಚ್ಕೊಂಡು ಆಮೇಲೆ ಗಿಡ ನೆಡುದು. ಅದಕ್ಕೆ ಹುಟ್ಟದ ಮೇಲೆ ಮತ್ತೆ ಗೊಬ್ಬರ ಹಾಕುದು, ಸರಿಯಾದ ನೀರ್ ಹಾಕುದು, ಮಣ್ಣು ಹಾಕುದು. ಅದನ್ನ ಮಕ್ಕಳಿಗೆ ಯಾವ ತರ ಆರೈಕೆ ಮಾಡ್ತಾ ಅದೇ ತರ ಮಾಡ್ತಾ ಬರುದು. ಅದಕ್ಕೆ ಗೊಬ್ಬರ ಅಂದ್ರೆ ಸಗಣಿ ಗೊಬ್ಬರ ರಾಸಾಯನಿಕ ಇಲ್ಲ. ಇದು ಗೇರ್ ಗಡಿಗೆಲ್ಲ ಸಗಣಿ ಗೊಬ್ಬರ ಹಾಕುವಂಗಿಲ್ಲ. ಈ ಸುಪಲ ಹಾಕುವ ರಾಸಾಯನಿಕ ಹಾಕ್ಬೇಕು. ಸಗಣಿಗೆ ಹಾಕಿದ್ರೆ ಹುಳ ಹೊಡಿತದೆ ಗೇರ್ ಗಡಿ. ತೆಂಗಿನ ಇದಕ್ಕೂ ವಿಷಾಡ ಮರಕು, ಇದು ವಿಷಾಡ ಮರಕು ಸಗಣಿ ಹಾಕಿದ್ರೆ ಹುಳ ಹೊಡಿತದೆ. ಅದಕ್ಕೆ ಸುಪಲ ಬೆಟ್ಟದ ಮಣ್ಣು ಹಾಕಬಹುದು. ಎಷ್ಟೆಷ್ಟು ಹಾಕುದು ಅದನ್ನ? ಸಾಧಾರಣ ಸಣ್ಣ ಗಿಡ ಇದ್ರೆ 100 ಗ್ರಾಮ್. ಈ ಅಂತಂತವಾಗಿ ಬೆಳೀತಾ ಹೋದವಂಗ ಹಾಕುದು. ಸಣ್ಣ ಗಿಡ ಇದ್ರೆ 100 ಗ್ರಾಮ್ 1ನೇ ವರ್ಷಕ್ಕೆ, 2ನೇ ವರ್ಷಕ್ಕೆ 200 ಗ್ರಾಮ್. ಈಗ ಅದೇ ತರ ಹಾಕ್ತಾ ಹೋಗುದು. ಟ್ರೈಕೋಡರ್ಮಾ ಅಂತವೆಲ್ಲ ಹಾಕಿದ್ರೆ ಸೂಕ್ಷ್ಮಾಣು ಜೀವಿಗಳು ಈ ರೀತಿ ಕೀಟ ಬಂತಂದ್ರೆ ಸಾಯಿಸ್ಬಿಡ್ತಾವು. ಹೌದು, ಅಂತ ಹಾಕ್ಬೇಕು. ನಾವು ಅದ ಎಲ್ಲಿದ್ರು ಸೊಪ್ಪಲ ಅಂತ ಹಾಕುದು. ಮತ್ತೆ ಎಲ್ಲಾದ್ರೂ ಕೀಟ ಬಂದ್ರೆ ಎಲೆ ಎಲ್ಲ ಕಟ್ ಮಾಡಿದ್ರೆ ಒಂದೆರಡು ಟೈಮ್ ಔಷಧಿ ಸಿಂಪಡಿಸುದು. ಅಲ್ಲಿ ಇದ್ರ ಅಗ್ರಿಕಲ್ಚರ್ ಹೇಳಿ ಅವ್ರು ಹೇಳ್ತಾರೆ ಯಾವ್ದು ಹೊಡಿಬೇಕಂತ ಸಿಂಪಡಿಸುದು. ಮಾವಿನ ಮರಕು ಗೇರ್ ಗೇಡಿಗೂ ಬಹಳ ಒಂದ್ ಸ್ವಲ್ಪ ಇದು ಇರ್ತದೆ, ಪಳ್ಳ ಇರುತ್ತೆ. ಹೌದು, ಬೇಗ ಮುರಿದು ಹೋಗುತ್ತೆ ಅಂತ ಗಿಡ ಅದು. ಹೌದು, ಸೂಕ್ಷ್ಮವಾಗಿ ಬೆಳೆಸ್ಬೇಕು. ಬೆಳೆಸ್ಬೇಕು. ಹೌದು, ತೀರ ಮೇಲಿನ ನೆಡಬಾರ್ದು, ಒಂದ್ ಸ್ವಲ್ಪ ಆಳವಾಗಿ ನೆಡಬೇಕು. ಹೌದು ಹೌದು. ಮತ್ತೆ ಅಂತರನು ಸಾಮಾನ್ಯ ಒಂದ್ ತೆಂಗಿನ ಮರ ನೆಡುದಾದ್ರೆ ಒಂದು 30 ಫೂಟ್ ಅಂತರನು ನೆಡಬಹುದು. 30 ಫೂಟದಲ್ಲಿ 3 ನೆಟ್ರದ ಕಾಯಿ ಬರಲ್ಲ, ಗಿಡನು ಅಭಿವೃದ್ಧಿ ಆಗುದಿಲ್ಲ. ಅಡಿಕೆ ಗಿಡನು ಸಾಮಾನ್ಯ 12 ಫೂಟ್ ಅಂತರ. ಸಾಮಾನ್ಯವಾಗಿ ರೈತರು ಎಲ್ಲಿ ತಪ್ಪು ಮಾಡ್ತಾರೆ ಇದು ನಾಟಿ ಮಾಡುವಾಗ? ಗದ್ದೆ ಗೇರ್ ಗೇರ್ ನಾಟಿ ಗೇರ್ ಸಾಮಾನ್ಯ ಅಂತರ ನೆಡುವುದರಿಂದ ಒಂದ್ ದೊಡ್ಡ ತಪ್ಪಾಗ್ತದೆ. ದೂರ ಇದ್ದಷ್ಟು ಒಳ್ಳೇದಾಗ್ತದೆ, ಗಿಡ ಪ್ರಬಲ ಆಗ್ತದೆ. ಮತ್ತೆ ತೆನೆ ಚಲೋ ಬರ್ತದೆ ಗಿಡ ದೂರ ಇದ್ರೆ, ಒತ್ತ ಇದ್ರೆ ಪೈರು ಬರೋದಿಲ್ಲ. ಹಂಗಾಗಿ ರೈತರು ಎಷ್ಟು ಒತ್ತ ಹಾಕ್ತಾ ಇದಾರೆ? ಅದು ಪಾಪ ಮೊದಲೆಲ್ಲ ಗೊತ್ತಿಲ್ಲದ್ರೆ ಅಲ್ಲೊಂದಿಲ್ಲ ನಿಂಗೆ, ಈಗೆಲ್ಲ ಎಲ್ಲಾದ್ರೂ ಒಂದು ಅಂತರ ಪೂಟು ಮತ್ತೆ ಲೆಕ್ಕ ಮಾಡಿ ಹಾಕ್ತಾರೆ. ಮೊದಲು ಆಗಲ್ಲ, ಸಣ್ಣ ಜಾಗ ಇದ್ರು ನೆಟ್ಟು ಹಾಕುದು. ಈಗ ಹಂಗಿದ್ರೆ ಏನಾಗುತ್ತೆ, ಹತ್ತತ್ತಿಗೆ ಹಾಕಿದ್ರೆ ಏನಾಗುತ್ತೆ? ಬೆಳೆ ಬರುವುದಿಲ್ಲ. ಯಾಕೆ? ಒತ್ತಾಗ್ತದೆ, ಸೂರ್ಯನ ಪ್ರಕಾಶ ಬೀಳುವುದಿಲ್ಲ, ಒಂದ್ಕೊಂದು ಇದ ಅಂಟುಕೊಳ್ತದೆ ದೂರ. ಅದನ್ನೇ ಗಿಡನೇ ಅವು ಗಿಡನೇ ನಾವೇ ದೊಡ್ಡವ್ರಿಗೆ ವಯಸ್ಸಾದವ್ರಿಗೆ ಎದುರ್ತವೆ, ಅವು ಗಿಡಗಿಡನೇ ಎದುರಾಡ್ತವೆ, ಬೆಳೆ ಬರ್ತಾ. ನಾವು ಈಗ ದೊಡ್ಡವ್ರ ಹತ್ರ ಮಾತಾಡ್ಲಿಕ್ಕೆ, ಸರ್ ಅವ್ರು ವಯಸ್ಸಾಗಿದ್ದಾರೆ, ಅವರು ದೊಡ್ಡ ಜನ ಮಾತಾಡ್ಬೋ, ಏನಾದ್ರು ಮಾತಾಡಬಾರ್ದು ಅಂದ ಗೊತ್ತಿದ್ರು ಮಾತಾಡುದಿಲ್ಲ. ಆ ತರ ಗಿಡ ನಾವು ಎದುರ್ತವೆ, ನಾವೇ ದೊಡ್ಡವ್ರಿಗೆ ಎದುರ್ತವೆ, ಅವು ಆಗಿ ಎದುರ್ತವೆ. ಗಿಡ ದೂರ ಇದ್ರೆ ಅದನ್ನ ಅಂತರವಾಗಿ ಬೆಳೀತವೆ. ಸಾಮಾನ್ಯ ಮತ್ತೆ ಅದು ಗೇರ್ ಬಿಟ್ಟು ಬೇರೆ ಏನು ನಾಟಿ ಮಾಡಿದಿರಿ, ಬೇರೆಯವರು ಸಹಾಯ ಮಾಡಿದಿರಿ? ಹೌದು, ಈಗ ಬೇರೆಯವ್ರದ ಮಾವಿನ ಗಿಡ ಎಲ್ಲ ಸಾಧಾರಣ ಒಂದು 100-200 ಗಿಡ ನೆಡ್ಲಿಕ್ಕೆ ಹೋಗ್ತಿದೆ. ಹೊಸ ಆಗಸ್ಟ್ ದಲ್ಕಾರಿ ಕರೀತಾರೆ. ಹಿಂಗೆ ಈಗ ನಮ್ದೇ ಜನ, ನಾವು ಮಾವಿನ ಗಿಡ ಹಾಕ್ತೇವೆ, ಸ್ವಲ್ಪ ನಮಗೆ ಪದ್ಧತಿ ಗೊತ್ತಿಲ್ಲ, ಮಾತ್ರ ಬಾರೋ ಕಾಣಿಸ್ಕೊಡ್ರಿ ಅಂತಾರೆ. ಹೋಗ್ತೇವೆ ಅಂಕೋಲ ಆ ಕಡೆ ಸಿಟಗೇರಿ. ದುಡ್ಡು ಕೊಡ್ತಾರೆ ನಿಮ್ಗೆ? ನಾ ದುಡ್ಡು ತಗೊಳ್ತಿಲ್ಲ, ಏನೋ ಶ್ರಮ ಮಾಡುದು ನನಗೆ. ಈಗ ರೈತ ಆದ್ರೂ ಸರ್ ಅವಾಗ ಇದು ಮಾಡ್ತಾ ಬಂದದ್ದು, ಅವ್ರದ್ದು ಕೆಲ್ಸಕ್ಕೆ ಹೋದ್ರೆ ದುಡ್ಡು ತಕೊಂಬೇಕು ಮಾಡಬೇಕು ಅಂಬುದು ಸ್ವಲ್ಪ ಇದು ಕಡಿಮೆ ಭಾವನೆ. ಗಿಡ ಚಲೋ ಆಗಲಿ, ನಮ್ಮಿಂದ ಅಭಿವೃದ್ಧಿ ಆಗಲಿ, ನಾವೊಂದು ಅದಕ್ಕೆ ಅವರಿಗೆ ಹೇಳ್ಕೊಟ್ಟದಕ್ಕೆ ನನ್ನಿಂದ ಅವ್ರಿಗೆ, ನಾನಿಲ್ಲದವಾಗ ಅವ್ರು ನನ್ನ ಹೆಸರು ಸ್ವಲ್ಪ ನೆನಪು ಮಾಡ್ಕೊಟ್ಲಿ ಅಂತ. ಇಷ್ಟು ದಿನ ಕೃಷಿ ಮಾಡ್ತಾ ಇದ್ರಲ್ಲ, ಏನು ಅದರಿಂದ ಏನು ಸಾಧನೆ ಮಾಡಿದಿರಿ? ಸಾಧನೆ ಅಂದ್ರೆ ಏನಿಲ್ಲ ಸರ್, ಎಲ್ಲಾದ್ರೂ ಒಂದು ಎತ್ತು ಸತ್ತು ಆದ್ರೆ ಮತ್ತೊಂದು ಎತ್ತು ತಕೊಳ್ಳೋದು ಬೇಕಲ್ಲ, ಮತ್ತೆ ಎಲ್ಲಾರು ಅಕ್ಕನ ಮದುವೆ ಆದ್ರೆ, ತಂಗಿ ಮದುವೆ ಆದ್ರೆ ಸಾಲ ತೆಗೆದ್ರೆ ಆ ಸಾಲಕ್ಕೆ ಅಷ್ಟು ತುಂಬಾ ಇರುದು, ಅದೇ ಸಂಪಾದನೆ. ಮನೆಗಿನ್ನ ಕಟ್ಕೊಳ್ಳೋದು? ಮನೆ ನಮ್ ತಂದೆಯವ್ರು ಕಟ್ಟದೆ, ಅದು ಒಂದು ಕಡೆ ಹೋಲ್ಚಿಕೊಂಡು ಮತ್ತೊಂದು ಕತ್ತೊಂದು ಕಟ್ಟಿ, ಮತ್ತೇನಿಲ್ಲ. ಅವರು ಒಳ್ಳೆ ಕಟ್ಟಿಗೆ ಎಲ್ಲ ಹಾಕಿದ್ರು, ಅದನ್ನೇ ಹೋಲ್ಚಿಕೊಂಡು ಮತ್ತೆ ಕಟ್ಟಿದೆ. ಅವ್ರದ್ದು ಮಣ್ಣಂದಾಗಿತ್ತು, ನಾ ಸ್ವಲ್ಪ ಕಲ್ಲಿನ ಖರ್ಚು ಒಂದು ಹಾಕಿ ಮನೆ ಮಾಡ್ಕೊಂಡಿದ್ದು. ಮಕ್ಕಳನ್ನು ಓದಿಸಿರಿ, ಮನೆ ಕಟ್ಟಿರಿ. ಹೌದು, ಮತ್ತೆ ಜೀವನ ಹಂಗೆ ನಡೀತಾ ಇದೆ? ನಡೀತಾ ಉಂಟು ದೇವರ ಅನುಗ್ರಹದಿಂದ. ನಮಸ್ಕಾರ. ನಮಸ್ಕಾರ. ಕೃಷಿ ಅನುಭವಗಳನ್ನ ಕೇಳಿದಿರಿ ಅಂಕೋಲಾ ತಾಲೂಕು ಅಲಗೇರಿಯ ಕರಿಯ ಸೋಮಾಗೌಡ ಅವರಿಂದ. ಇವರನ್ನ ಸಂದರ್ಶಿಸಿದವರು ಎಚ್ಬಿ ರಾಮಡಗಿ. ಈಗ ಕೇಳಿ ಮಾವು ಬೆಳೆಯಲ್ಲಿ ರೈತರು ತೆಗೆದುಕೊಳ್ಳಬೇಕಾದಂತಹ ಕ್ರಮಗಳು. ಈ ಕುರಿತು ಶಿರಸಿಯ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಭಾಗದಲ್ಲಿ ವಿಜ್ಞಾನಿಯಾಗಿರುವ ಡಾ ಹರೀಶ್ ಡಿಕೆ ಅವರೊಂದಿಗೆ ಸಂದರ್ಶನ. ಈಗ ಚಳಿಗಾಲ ಪ್ರಾರಂಭ ಆಗಿದೆ, ಈ ಸಂದರ್ಭದಲ್ಲಿ ಈ ಮಾವು ಹೂ ಬಿಡುವಂತ ಸಂದರ್ಭ. ಹಾಗೇನೆ ಈ ಸಂದರ್ಭದೊಳಗ ಜಿಗಿ ಬರೋದು ಅಥವಾ ಬೇರೆ ಕಪ್ಪು ಶಿಲೀಂಧ್ರ ಬೆಳೆದಂಗಾಗೋದು, ರೋಗ ರುಜಿನ ಇಂಥ ಕಾಟ ಕೂಡ ಬರುತ್ತೆ. ಹಾಗಾಗಿ ಈಗ ಏನ್ ಮಾಡಬಹುದು ಅನ್ನುವಂಥದ್ದನ್ನ ನಮಗೆ ತಿಳಿಸಿಕೊಡ್ತಾರೆ. ನಮಸ್ಕಾರ ಡಾಕ್ಟರ್ ಹರೀಶ್ ಅವರು. ನಮಸ್ಕಾರ ಸರ್. ಈಗ ಮಾವು ಹೂ ಬಿಡುವಂತ ಸಂದರ್ಭ, ಈ ಸಂದರ್ಭದೊಳಗೆ ನಾವು ನೋಡ್ತಾ ಇರ್ತೀವಿ ಎಷ್ಟು ಚಂದ ಕಾಣುತ್ತೆ ಗಿಡ ಅಂತೇಳಿ, ನೋಡ್ ನೋಡುತ್ತಲೆ ಅದಕ್ಕೇನೋ ಕಪ್ಪು ಬೂಸ್ಟ್ ಬಂದಂಗೆ ಆಗುತ್ತೆ, ಜಿಗಿ ಬಿದ್ದಂಗೆ ಆಗುತ್ತೆ, ಏನಿದು ಸರ್? ಈಗ ಮಾವಿಂದು ಹೂ ಬಿಡ್ತಕ್ಕಂತ ಒಂದು ಸಮಯ ಸರ್, ಇದು ಡಿಸೆಂಬರ್ ಅಂದ್ರೆ ಎಲ್ಲ ಮಾವಿನ ಬೆಳೆ ಏನೈತೆ ಅಲ್ಲೆಲ್ಲ ಹೂ ಬಿಡ್ತಾ ಇರುತ್ತೆ ಸರ್. ಈಗ ಸೊ ಈಗ ಪ್ರಮುಖವಾಗಿ ನಮ್ಮ ರೈತರು ಕೈಗೊಳ್ಳಬೇಕಾಗಿರ್ತಕ್ಕಂಥ ಕ್ರಮಗಳ ಬಗ್ಗೆ ನಾನು ಸ್ವಲ್ಪ ನಿಮಗೆ ಹೇಳಕ್ ಇಷ್ಟಪಡ್ತೀನಿ. ಸರ್, ಈಗ ಮಾವಿನಲ್ಲಿ ಈ ಒಂದು ಸಮಯದಲ್ಲಿ ಪ್ರಮುಖವಾಗಿ ಕಾಡ್ತಕ್ಕಂಥ ಎರಡು ಬಾಧೆಗಳಿದಾವೆ ಸರ್. ಕೀಟದಲ್ಲಿ ಜಿಗಿಹುಳ ಒಂದು, ಇನ್ನು ರೋಗಕ್ಕೆ ಬಂದರೆ ಈ ಬೂದಿ ರೋಗ ಅಂತ ನಮ್ಮ ರೈತರು ಕರೀತಾರೆ ಸರ್ ಅದನ್ನ. ಸೊ ಅದು ಶಿಲೀಂಧ್ರದಿಂದ ಬರ್ತಕ್ಕಂಥ ಒಂದು ರೋಗ. ಇವೆರಡು ರೋಗದಿಂದನೇ ನಮ್ಮ ಮಾವಿನ ಬೆಳೆಗಾರರು ತುಂಬಾ ಒಂದು ಹಾನಿಗೊಳಗಾಗ್ತಾ ಇದ್ದಾರೆ ಸರ್. ನೀವು ನೋಡ್ಬೋದು ಸುಮಾರು ಈಗ ಎಷ್ಟೋ ಚೆನ್ನಾಗಿರ್ತಾವೆ ಸರ್ ಮಾವಿನ ತೋಟಗಳು. ಈ ಒಂದು ಜಾಸ್ತಿ ನಮಗೇನು ಟೆಂಪರೇಚರ್ ಅಂತ ಏನು ಕರಿತೀವಿ, ಚಳಿ ಜಾಸ್ತಿ ಆದ ತಕ್ಷಣ ಏನಾಗ್ಬಿಡುತ್ತಪ್ಪ ಅಂದರೆ ಬೂದಿ ರೋಗದ ಒಂದು ತೀವ್ರತೆ ಜಾಸ್ತಿ ಆಗ್ಬಿಡುತ್ತೆ ಸರ್. ಈ ತೀವ್ರತೆ ಜಾಸ್ತಿ ಆದ ತಕ್ಷಣ ಏನಾಗ್ಬಿಡುತ್ತಪ್ಪ ಅಂದ್ರೆ ಸರ್, ಅದು ಪಾಪ ರೈತರಿಗೆ ಸಡನ್ ಆಗಿ ಒಂಥರ ಶಾಖ ಆದಂಗೆ ಆಗ್ಬಿಡುತ್ತೆ. ಅಂದರೆ ಇವತ್ತು ಚೆನ್ನಾಗಿರುತ್ತೆ ಸರ್, ಒಂದು ಎರಡು ಮೂರು ದಿನ ಬಿಟ್ಟು ಬಂದು ನೋಡಿದಾಗ ಹೂಗಳೆಲ್ಲ ಉದುರ್ತಾ ಇರ್ತಾವೆ. ಸೊ ಇದನ್ನ ನಮ್ಮ ರೈತರು ಬಹಳ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಸರ್. ಇದು ಬಹಳ ಕಾಮನ್ ಸರ್. ಯೂಶಲಿ ಮಾವಿನಲ್ಲಿ ಹೂ ಉದ್ರೋದು ಸರ್ವೇ ಸಾಮಾನ್ಯ ಸರ್. ಅದ ಈಗ ಮಾವಿನಲ್ಲಿ ಹೂ ಬಿಟ್ಟು ದೆಲ್ಲದು ಕಾಯಿ ಆಗಲ್ಲ ಸರ್. ಅದು ಹಂಗೆ ನೋಡಿದ್ರೆ 0.02% ಅಷ್ಟೇ ಕಾಯಿ ಸೆಟ್ ಆಗ ಸರ್ ಅದು. ಬಟ್ ಇತ್ತೀಚೆಗೆ ಬಹಳ ಅಂದ್ರೆ ನಾನು ಬಹಳ ನೋಡ್ತಾ ಇದ್ದೀನಿ ಸರ್, ಈ ಒಂದು ಚಳಿಗಾಲದಲ್ಲಿ ನಮ್ಮ ರೈತರು ಮುಂಜಾಗ್ರತೆ ಕ್ರಮವನ್ನು ಏನು ಅನುಸರಿಸದೆ ಹೋದ್ರೆ ಅವರು ಈ ಮಾವಿನ ಬೆಳೆಯಲ್ಲಿ ತುಂಬಾ ಒಂದು ಹಾನಿಯನ್ನು ಅನುಭವಿಸಬೇಕಾದ ಪರಿಸ್ಥಿತಿ ಬರುತ್ತೆ ಸರ್. ಹಂಗಾಗಿ ಮುಂಜಾಗ್ರತೆ ಕ್ರಮಗಳನ್ನು ನಾನು ಹೇಳ್ತೀನಿ. ಅಂದ್ರೆ ಇದು ಎಲ್ಲಾ ತಳಿಗಳ ಹೂವಿನಲ್ಲೂ ಈ ರೀತಿ ಆಗುತ್ತೆ ಈ ಸೀಸನ್ ಅಲ್ಲಿ? ಹೌದು ಸರ್, ಹೌದು ಸರ್. ಏನಾಗುತ್ತೆ ಅಂದ್ರೆ ಸರ್, ಈಗ ಮಾವಿನಲ್ಲಿ ಹೂ ಬಿಡೋದಕ್ಕೆ ಏನು ವಾತಾವರಣ ಬೇಕಲ್ಲ ಸರ್, ಅದೇ ವಾತಾವರಣ ಈ ಬೂದು ರೋಗ ಅಂದ್ರೆ ಈ ಫಂಗಸ್ ಬೆಳಿಲಿಕ್ಕೆ ಬೇಕಾಗಿರ್ತಕ್ಕಂತ ವಾತಾವರಣ ಎರಡಕ್ಕೂ ಕೋಯಿನ್ ಸೈಡ್ ಆಗಿಬಿಟ್ಟಿದೆ ಸರ್. ಸೇಮ್ ಕ್ಲೈಮೇಟ್ ಅದಕ್ಕೂ ಬೇಕಾಗಿದೆ ಸರ್. ಅಂದ್ರೆ ಕಡಿಮೆ ಉಷ್ಣಾಂಶ ಅಂದ್ರೆ ಚಳಿ ವಾತಾವರಣ ಹೂ ಬಿಡೋದಕ್ಕೆ ಬೇಕಾಗಿರುತ್ತೆ ಸರ್ ಮಾವಿನಲ್ಲಿ. ಸೊ ಚಳಿ ವಾತಾವರಣ ಅದಕ್ಕೂ ಇಷ್ಟ ಸರ್. ಹಂಗಾಗಿ ಅದೇನ್ ಮಾಡುತ್ತಪ್ಪ ಅಂದ್ರೆ ಅದು ಕೋಯಿನ್ ಸೈಡ್ ಆಗಿ ಕರೆಕ್ಟ್ ಇದೇ ಟೈಮಲ್ಲಿ ಅದು ಔಟ್ ಬ್ರೇಕ್ ಆಗ್ಬಿಡುತ್ತೆ ಸರ್. ಇದಕ್ಕೆ ನಾವೇನ್ ನೋಡಕಪ್ಪ ಅಂದ್ರೆ ಅದು ಬರಲಿ ಬರದೇ ಇರಲಿ ಒಂದು ಸಿಂಪರಣೆ ತಗೊಳೋದ್ರಿಂದ ನಾವು ಅದನ್ನ ಆರಾಮಾಗಿ ಹತೋಟಿ ಮಾಡಬಹುದು ಸರ್. ಏನು ಸಿಂಪರಣೆ ಸರ್? ಈ ಮಾವಿನಲ್ಲಿ ಯೂಶಲಿ ನಾನು ಜಿಗಿಹುಳ ಅಂತ ಹೇಳಿದ್ ಸರ್ ನೀವು, ಈ ಜಿಗಿಹುಳದ ಔಟ್ ಬ್ರೇಕ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂದ್ರೆ ಈ ಸೆಪ್ಟೆಂಬರ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಸೆಪ್ಟೆಂಬರ್ಗಿಂತ ಮುಂಚಿತವಾಗಿ ಅದು ಅಲ್ಲೇ ಮಾವಿನ ಒಂದು ಪೊಟ್ರ ಏನು ಇರುತ್ತಲ್ಲ ಸರ್, ಅಲ್ಲಿ ಪೊಟ್ರ ಇರ್ಬೋದು ಅಥವಾ ಅಲ್ಲೇ ಒಂದು ಕಳೆಗಳ ಮೇಲೆ ಅದು ಇರ್ತದೆ, ಜೀವನ ಚಕ್ರವನ್ನು ನಡೆಸ್ತಾ ಇರ್ತದೆ ಸರ್. ಕರೆಕ್ಟ್ ಮಾವಿನ ಚಿಗುರು ಬಂದ ತಕ್ಷಣ ಅದೇನು ಮಾಡುತ್ತಪ್ಪ ಅಂದ್ರೆ ಮಾವಿನ ಒಂದು ಹೂವಿನ ಮೇಲೆ ಬಂದು ಕುಂದ್ರೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಸರ್. ಕುಂದ್ರೋದಕ್ಕೆ ಸ್ಟಾರ್ಟ್ ಮಾಡಿ ಏನು ಮಾಡುತ್ತೆ ಸರ್, ಹೂವಿನಲ್ಲಿ ಇರತಕ್ಕಂಥ ರಸವನ್ನು ಹೀರ್ತಾ ಇರುತ್ತೆ. ರಸವನ್ನು ಹೀರಿದ ತಕ್ಷಣ ಅದರಿಂದ ಒಂದು ಎಕ್ಸ್ಕ್ರೀಟ ಬರುತ್ತೆ ಸರ್, ಸಕ್ಕರೆ ಅಂಶ ಅಂತ ಏನು ಕರಿತೀರಿ ಸರ್, ಅದು ಎಕ್ಸ್ಕ್ರೀಟ ಬರುತ್ತೆ. ಆ ಎಕ್ಸ್ಕ್ರೀಟ ಮೇಲೆ ಈ ಫಂಗಸ್ ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್. ಸೊ ಇವೆರಡಕ್ಕೂ ಒಂಥರ ಕೋರಿಲೇಷನ್ ಇದೆ ಸರ್. ಹಂಗಾಗಿ ಇವೆರಡನ್ನು ಹತೋಟಿ ಮಾಡೋದು ನಮ್ಮ ರೈತರಿಗೆ ಭಾಳ ಮುಖ್ಯ ಸರ್. ಇದರಲ್ಲಿ ಯಾವುದೊಂದು ನೆಗ್ಲೆಕ್ಟ್ ಮಾಡಿದ್ರು ಕೂಡ ಏನಾಗುತ್ತಪ್ಪ ಅಂದ್ರೆ ಸರ್, ಹಾನಿಗೊಳತಕ್ಕ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಸರ್. ಹಂಗಾಗಿ ನಮ್ಮ ರೈತರು ಏನು ಮಾಡ್ಬೇಕಪ್ಪ ಅಂದ್ರೆ ಪ್ರಿಲಿಮಿನರಿ ಆಗಿ ಸರ್ ಒಂದೆರಡು ಸ್ಪ್ರೇನ ಈ ಕೀಟನಾಶಕಕ್ಕಾಗಿರ್ಬೋದು ಅಥವಾ ಈ ಶಿಲೀಂಧ್ರ ಹತೋಟಿ ಮಾಡ್ಲಿಕ್ಕಾಗಿರ್ಬೋದು ಒಂದೆರಡು ಸ್ಪ್ರೇನ ಮುಂಚಿತವಾಗಿ ತಗೊಂಡ್ಬಿಟ್ರೆ ಏನಾಗುತ್ತಪ್ಪ ಅಂದ್ರೆ ಇವೆರಡು ಹಬ್ಬ ಅದನ್ನ ನಾವು ಹತೋಟಿ ಮಾಡ್ಬೋದು. ನಮ್ಮ ಒಂದು ಯೂನಿವರ್ಸಿಟಿ ಅಂದ್ರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಆಗಿರ್ಬೋದು, ತೋಟಗಾರಿಕೆ ಮಹಾವಿದ್ಯಾಲಯ ಆಗಿರ್ಬೋದು, ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಆಗಿರ್ಬೋದು ಸರ್, ಇವು ಮೂರು ಏನ್ ರೆಕಮೆಂಡೇಶನ್ ಮಾಡುತ್ತಪ್ಪ ಅಂದ್ರೆ ಮಾವಿನಲ್ಲಿ ಸರ್, ಸೆಪ್ಟೆಂಬರ್ ಅಲ್ಲಿ ಅಥವಾ ಸೆಪ್ಟೆಂಬರ್ ನ ಡಿಸೆಂಬರ್ ಒಳಗೆ ಕೀಟನ ಹತೋಟಿ ಮಾಡ್ಲಿಕ್ಕೆ ಹಿಮಿಡಾಕ್ಲೋರೋಪಿಡ್ ಅಂತ ಒಂದು ಔಷಧಿ ಇದೆ ಸರ್. ಅದನ್ನ ಜಸ್ಟ್ 0.24 ml ಸರ್, ಅಂದ್ರೆ ನಮ್ಮ ರೈತರದ್ದು 16 liter ಕ್ಯಾನ್ ಇರುತ್ತೆ ಸರ್, ಒಂದು 4-5 ml ಒಂದು ಲೀಟರ್ಗೆ. ಅವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಇದನ್ನ ಇಮಿಡಾಕ್ಲೋರೋಪಿಡ್ ನ ಒಂದ್ ಸ್ಪ್ರೇನ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಒಂದ್ಸಲ ಸ್ಪ್ರೇ ಮಾಡ್ಬೇಕು ಸರ್. ಆಮೇಲೆ ಡಿಸೆಂಬರ್ ಪ್ರಾರಂಭದಲ್ಲಿ ಚಳಿ ಜಾಸ್ತಿ ಆಗುತ್ತೆ ಸರ್. ಆ ಟೈಮಿಗೆ ಈ ಡಿಸೆಂಬರ್ ಪ್ರಾರಂಭದಲ್ಲಿ ಏನಾಗುತ್ತಪ್ಪ ಅಂದ್ರೆ ಈ ಶಿಲೀಂಧ್ರದ್ದು ಬೆಳವಣಿಗೆ ಸ್ಟಾರ್ಟ್ ಆಗಿರುತ್ತೆ ಸರ್. ಹಂಗಾಗಿ ಡಿಸೆಂಬರ್ ಪ್ರಾರಂಭದಲ್ಲಿ ಒಂದ್ ಟೈಮ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಕಾಂಟಾ ಪ್ಲಸ್ ಅಂತ ಸಿಗುತ್ತೆ ಮಾರ್ಕೆಟ್ ಅಲ್ಲಿ, ಎಕ್ಸಾಕ್ಟೋನೋಜಲ್ ಅಂತ ನಾವು ಕರಿತೀವಿ. ಸೊ ಅದನ್ನ ನಾವು 2 ml 1 liter ನೀರಿಗೆ ಹಾಕೊಂಡು ಸಿಂಪರಣೆ ಮಾಡೋದ್ರಿಂದ ಏನ್ ಮಾಡ್ಬಿಡ್ತಾವಪ್ಪ ಅಂದ್ರೆ ರೋಗ ಬರೋದಕ್ಕಿಂತ ಮುಂಚೆನೆ ನಾವು ಏನ್ ಮಾಡ್ಬಿಡ್ಬೋದಪ್ಪ ಅಂದ್ರೆ ಹತೋಟಿ ಮಾಡ್ಬೋದು. ಸೊ ಯಾವುದೇ ಒಂದು ರೋಗ ಆಗಿರ್ಬೋದು ಕೀಟ ಆಗಿರ್ಬೋದು ಬಂದ ಮೇಲೆ ಅದನ್ನ ಹತೋಟಿ ಮಾಡೋದು ಬಹಳ ಕಷ್ಟ. ಸೊ ಹಂಗಾಗಿ ಬರೋದಕ್ಕಿಂತ ಮುಂಚಿನವತ್ತವಾಗಿ ನಾವು ಈ ಒಂದು ಸಿಂಪರಣೆಗಳನ್ನ ಮಾಡೋದ್ರಿಂದ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಈ ರೋಗಗಳನ್ನ ನಾವು ಹತೋಟಿ ಮಾಡ್ಬೋದು ಸರ್. ನಮ್ಮ ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರದವರು ಒಂದು ಮೈಕ್ರೋನ್ಯೂಟ್ರಿಯಂಟ್ ಮಿಕ್ಸ್ಚರ್ ಅನ್ನ ಏನ್ ಮಾಡಿದಾರಪ್ಪ ಅಭಿವೃದ್ಧಿಪಡಿಸಿದ್ದಾರೆ. ಎಸ್ಪೆಷಲಿ ನಮ್ಮ ಮಾವಿನ ಬೆಳೆಗಾರಿಗೋಸ್ಕರ ಈ ಒಂದು ತಂತ್ರಜ್ಞಾನ ಅವರು ಅಭಿವೃದ್ಧಿಪಡಿಸಿದ್ದಾರೆ. ಸೊ ಇದನ್ನ ನಾವು 3 times ಸಿಂಪರಣೆ ಮಾಡೋದ್ರಿಂದ ಈ ಹೂ ಉದುರೋದನ್ನ ನಾವು ಕಡಿಮೆ ಮಾಡಬಹುದು. 3 times ಯಾವ ಟೈಮ್ ಅಂತ ನೀವು ಕೇಳಬಹುದು ನನಗೆ. ಒಂದು ಹೂ ಬಿಟ್ಟಾದ್ಮೇಲೆ, ಆಮೇಲೆ ಕಾಯಿ ಸಣ್ಣ ಗಾತ್ರ ಇದ್ದಾಗ, ಆಮೇಲೆ ಹೂ ಬಿಡೋದಕ್ಕಿಂತ ಮುಂಚೆ ಏನು ವೆಜಿಟೇಟಿವ್ ಗ್ರೋತ್ ಅಂತ ಎಲೆಗಳಷ್ಟೇ ಇರ್ತಾವಲ್ಲ ಆ ಟೈಮಲ್ಲಿ, ಒಟ್ಟು 3 times ಇದನ್ನ 5 gram 1 liter ನೀರಿನಲ್ಲಿ ಹಾಕೊಂಡು ಅಥವಾ 10 gram ಅಂತ ರೆಕಮೆಂಡೇಶನ್ ಇದೆ. ಸೊ 10 gram ಮಾಡಿದ್ರು ಬೆಸ್ಟ್. 10 gram 1 liter ನೀರಿಗೆ ಇದನ್ನ ಬರೀ ಮ್ಯಾಂಗೋ ಸ್ಪೆಷಲ್ ಅಂತ ಕರೀತಾರೆ. ಬರೀ ಮ್ಯಾಂಗೋ ಸ್ಪೆಷಲ್ನೇ ಇಲ್ಲೇ ನಮ್ಮ ರೈತರು ಭಾಳ ತಪ್ಪು ಮಾಡೋದಿದೆ. ಈ ಮ್ಯಾಂಗೋ ಸ್ಪೆಷಲ್ ರೆಕಮೆಂಡೇಷನ್ ಮಾಡಿದ ತಕ್ಷಣ ಮ್ಯಾಂಗೋ ಸ್ಪೆಷಲ್ನೆಸ್ನೇ ಸ್ಪ್ರೇ ಮಾಡೋದಕ್ಕೆ ಹೋಗ್ತಾರೆ. ದಯವಿಟ್ಟು ಆ ತಪ್ಪು ಮಾಡೋಕೆ ಹೋಗ್ಬಿಡ್ರಿ. ಯಾವುದೇ ಈ ಮ್ಯಾಂಗೋ ಸ್ಪೆಷಲ್ ಆಗಿರ್ಬೋದು, ಬನಾನಾ ಸ್ಪೆಷಲ್ ಆಗಿರ್ಬೋದು, ಯಾವುದೇ ಈ ಮೈಕ್ರೋ ನ್ಯೂಟ್ರಿಯೆಂಟ್ನ ಮಿಕ್ಸ್ಚರ್ನ ನೀವು ಸಿಂಪರಣ ಮಾಡೋಕ್ಕಿಂತ ಮೊದಲು ಅದ್ರ ಜೊತೆಗೆ ಒಂದು ಕ್ಯಾನಿಗೆ ಒಂದು ಶ್ಯಾಂಪು ಚಾಕೆಟ್ ಒಂದು ನಿಂಬೆಹಣ್ಣ ಯೂಸ್ ಮಾಡೋದನ್ನ ಮರಿಬಾರ್ದು. ಸೊ ಇವು ಒಂದು ಕ್ಯಾನಿಗೆ ನೀವು 10 ಗ್ರಾಮ್ 1 ಲೀಟರ್ ನೀರಿಗೆ ಮಾವಿನ ಒಂದು ಸ್ಪೆಷಲ್ನ ಯೂಸ್ ಮಾಡಿದರೆ ಅದ್ರ ಜೊತೆಗೆ ಒಂದು ಶ್ಯಾಂಪು ಚಾಕೆಟ್ ಅಂತ ನಾವೇನು ಕರಿತೀವಿ, ಯಾವುದಾದ್ರೂ ಶ್ಯಾಂಪು, ಇಂಥದ್ದೇ ಶ್ಯಾಂಪು ಅಂತ ಸ್ಪೆಸಿಫಿಕ್ ಆಗಿರಲ್ಲ, ಯಾವುದಾದ್ರೂ ನಿಮಗೆ ಆ ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಶ್ಯಾಂಪು ಆಗಿರ್ಬೋದು, ಅದ್ರ ಜೊತೆಗೆ ಒಂದು ನಿಂಬೆಹಣ್ಣನ್ನ ನೀವು ಏನು ಮಾಡಬೇಕಪ್ಪ ಅಂದ್ರೆ ಅದ್ರ ಜೊತೆಗೆ ಮಿಶ್ರಣ ಮಾಡಿ ಸಿಂಪರಣೆ ಮಾಡೋದ್ರಿಂದ ಇದರದ ಒಂದು ಎಫೆಕ್ಟಿವ್ನೆಸ್ ಅಂತ ಏನು ಕರಿತೀವಿ, ಇದರ ಒಂದು ಪ್ರಭಾವ ಅಂತ ಏನು ಕರಿತೀವಿ, ಅದು ತುಂಬ ಜಾಸ್ತಿ ಇರುತ್ತೆ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಈ ನೀವು ಹೂ ಉದುರೋದಾಗಿರ್ಬೋದು, ಸಣ್ಣ ಸಣ್ಣ ಕಾಯಿಗಳು ಉದುರೋದಾಗಿರ್ಬೋದು, ಇವೆಲ್ಲ ಏನಾಗುತ್ತಪ್ಪ ಅಂದ್ರೆ ಸ್ಪ್ರೇ ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸರ್ನ ಸ್ಪ್ರೇ ಮಾಡಿದ್ರೆ ಆಟೋಮೆಟಿಕ್ಲಿ ಹತೋಟಿಗೆ ಬರುತ್ತೆ. ಆಮೇಲೆ ಸಂಶೋಧನೆ ಪ್ರಕಾರ ಏನಾಯ್ತಪ್ಪ ಅಂದ್ರೆ ಒಂದು 18-20% ಇಳುವರಿ ರೈತರು ಹೆಚ್ಚಿಗೆ ಪಡೆಯುತ್ತಾರೆ ಈ ಒಂದು ಮ್ಯಾಂಗೋ ಸ್ಪೆಷಲ್ ಬಳಸೋದ್ರಿಂದ ಅನ್ನೋದು ಕೂಡ ಸಂಶೋಧನೆಯಿಂದ ಪ್ರೂವ್ ಆಗಿದೆ ಸರ್. ಅಂದ್ರೆ ಈ ರೀತಿಯಾಗಿ ನಾವು ಶಾಂಪೂನೆಲ್ಲ ಬಳಸೋದ್ರಿಂದ ಅಲ್ಲೇ ಕುಂದಿರುತ್ತೆ, ಬೇಗ ಜಾರಿ ಹೋಗಲ್ಲ, ತೊಳ್ಕೊಂಡು ಹೋಗಲ್ಲ, ಆ ಕಾರಣನ ಸರ್? ಇದು ಶಾಂಪೂ ಯೂಸ್ ಮಾಡೋದು ಯಾಕಪ್ಪ ಅಂದ್ರೆ ಸ್ಪ್ರೆಡ್ಡರ್ ಅಂತ ಕರಿತೇವೆ ಸರ್ ನಾವು. ಈ ಮೈಕ್ರೋಟ್ರಿನ್ ಮಿಕ್ಸರ್ ಇರೋದ್ರಿಂದ ಅದು ಯೂನಿಫಾರ್ಮ್ ಆಗಿ ಸ್ಪ್ರೆಡ್ ಆಗಲ್ಲ ಸರ್. ಈ ನಾವು ಶಾಂಪೂ ಯೂಸ್ ಮಾಡೋದ್ರಿಂದ ಅದೇನಾಗುತ್ತಪ್ಪ, ಯೂನಿಫಾರ್ಮ್ ಆಗಿ ಸ್ಪ್ರೆಡ್ ಆಗುತ್ತೆ ಸರ್. ಬೇಕಾದ್ರೆ ಇದನ್ನ ರೈತರು ಗಮ್ ಅಂತಾನೂ ಕರಿತಾರೆ, ಗಮ್ ಯೂಸ್ ಮಾಡ್ತಿರ್ತಾರೆ. ಸೊ ಯೂಶಲಿ ಈ ಸರ್ಫೇಸ್ ಏನು ಸಾಫ್ಟ್ ಆಗಿರುತ್ತಲ್ಲ ಸರ್ ಎಲೆಗಳು, ಯೂಶಲಿ ಬಾಳೆ ಎಲೆ ಆಗಿರ್ಬೋದು ಅಥವಾ ಬೇರೆ ನಾವು ಏನೇ ಸಿಂಪರಣೆ ಮಾಡಿದ್ರು ಒಂದು 2 ಸೆಕೆಂಡ್ ಅದರಲ್ಲಿ ಇರಲ್ಲ, ಅದು ಕೆಳಗೆ ಬೀರು ಬೀಳ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ. ಹಂಗೆ ಬಿದ್ದ ತಕ್ಷಣ ನಮ್ಮ ಒಂದು ಸಿಂಪರಣೆ ಮಾಡಿದ್ದೆಲ್ಲ ಅದು ಏನಾಗುತ್ತಪ್ಪ, ವೇಸ್ಟ್ ಆಗ್ತಾ ಇರುತ್ತೆ. ಸೊ ಅದನ್ನ ನಾವು ಇದನ್ನ ಈ ಮಾವಿನ ಎಲೆನೂ ಕೂಡ ಅದೇ ಜಾತಿ ಸಾಫ್ಟ್ ನೇಚರ್ಗೆ ಸೇರೋದ್ರಿಂದ ನಾವೇನ್ ಮಾಡಬೇಕು, ನೀವು ಶಾಂಪೂನ ಯೂಸ್ ಮಾಡೋದ್ರಿಂದ ಅದು ಏನಾಗುತ್ತಪ್ಪ ಅಂದ್ರೆ ಯೂನಿಫಾರ್ಮ್ ಆಗಿ ಎಲೆಗಳ ಮೇಲೆ ಎಲ್ಲದೂ ನೀಟಾಗಿ ಸ್ಪ್ರೆಡ್ ಮಾಡುತ್ತೆ, ಜೊತೆಗೆ ಎಫೆಕ್ಟಿವ್ನೆಸ್ ಕೂಡ ಜಾಸ್ತಿ ಇರುತ್ತೆ. ಇನ್ನು ನಿಂಬೆಹಣ್ಣು ಯಾಕೆ ಯೂಸ್ ಮಾಡ್ಬೇಕಪ್ಪ ಅಂದ್ರೆ pH ಅನ್ನ ನಾವು ಮೇಂಟೈನ್ ಮಾಡ್ಲಿಕ್ಕೆ, pH ಬಹಳ ಇಂಪಾರ್ಟೆಂಟ್. ಸೊ pH ಲೆವೆಲ್ ಯೂಶಲಿ ಏನಾಗುತ್ತಪ್ಪ ಅಂದ್ರೆ ಅಸಿಡಿಕ್ ಲೆವೆಲ್ ಇರುತ್ತೆ. ನಾವು ನಿಂಬೆಹಣ್ಣ ಯೂಸ್ ಮಾಡೋದ್ರಿಂದ ನ್ಯೂಟ್ರಲ್ ತಗೊಂಡು ಆಮೇಲೆ ಸಿಂಪರಣೆ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಇದರ ಒಂದು ಏನ್ ಮೈಕ್ರೋನ್ ಪೋಷಕಾಂಶಗಳ ಒಂದು ಏನು ಸಿಗ್ಬೇಕು ಗಿಡಕ್ಕೆ ಅದು ಕರೆಕ್ಟ್ ಆಗಿ ಸಿಗುತ್ತೆ ಸರ್. ಮತ್ತೆ ಈ ಸಂದರ್ಭದೊಳಗೆ ರೈತರಿಗೆ ಏನ್ ಹೇಳ್ತೀರಿ, ಮಾವಿನ ತೋಟವನ್ನ ನಿರ್ವಹಣೆ ಮಾಡುವಂತವ್ರು ಅಥವಾ ಈಗ ನಾಟಿ ಮಾಡಿ 1 ವರ್ಷ ಆಯ್ತು 2 ವರ್ಷ ಆಯ್ತು ಅಂತವ್ರಿಗೂ ಕೂಡ ಏನ್ರ ಹೇಳೋದಿದೆಯಾ? ಸರಿ, ಪ್ರಾರಂಭದಲ್ಲಿ ಮಾವಿನ ಒಂದು ಏನು ನಾಟಿ ಮಾಡ್ಲಿಕ್ಕೆ ನಮ್ಮ ರೈತರು ಏನು ಹೋಗ್ತಾರೆ, ಅದು ಯೂಶಲಿ ನಾವು ಯಾವ ಟೈಮಲ್ಲಿ ನಾಟಿ ಮಾಡ್ಬೇಕು ಅನ್ನೋದು ಭಾಳ ಮುಖ್ಯ ಸರ್. ಯೂಶಲಿ ಮೇ ಜೂನ್ ಅಥವಾ ಜೂನ್ ಜುಲೈ ತಿಂಗಳಲ್ಲಿ ನಾವು ಮಾವಿನ ನಾಟಿ ಮಾಡ್ಬೇಕಾಗುತ್ತೆ. ಪ್ರಾರಂಭದ ವರ್ಷ ಅಂದ್ರೆ ವರ್ಷದೊಳಗೆ ಏನಿರ್ತತಲ್ಲ ಅಂತ ಗಿಡಗಳಿಗೆ ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗ ಮಾಡಬಾರ್ದು. ಸೊ ನಮ್ದು ಗುರಿ ಏನಿರ್ಬೇಕಪ್ಪ ಅಲ್ಲಿ, ಅದರದ್ದು ಬೇರಿನ ಒಂದು ಬೆಳವಣಿಗೆ ಜಾಸ್ತಿ ಮಾಡೋದ್ರ ಕಡೆ ಗುರಿ ಇರಬೇಕು. ಸೊ ಆ ಬೇರೆ ಬೆಳವಣಿಗೆ ಜಾಸ್ತಿ ಎಲ್ಲಿ ಆಗುತ್ತಪ್ಪ ಅಂದ್ರೆ ಎಲ್ಲಿ ಸಾವಯವ ಅಂಶ ಜಾಸ್ತಿ ಇರುತ್ತೋ ಅಂತ ಕಡೆ ಬೇರಿನ ಒಂದು ಬೆಳವಣಿಗೆ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಆ ಒಂದು ವರ್ಷದೊಳಗೆ ನಾವೇನ್ ಮಾಡ್ಕೋಬೇಕಪ್ಪ ಅಂದ್ರೆ ಮಾವು ಆಗಿರ್ಬೋದು ಯಾವುದೇ ಒಂದು ಬಹುವಾರ್ಷಿಕ ಬೆಳೆ ಆಗಿರ್ಬೋದು, ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಅದ್ರದ್ದು ಬೇರಿನ ಒಂದು ಬೆಳವಣಿಗೆ ಮಟ್ಟವನ್ನ ಜಾಸ್ತಿ ಮಾಡೋದ್ರ ಕಡೆ ಗಮನ ಕೊಡ್ಬೇಕು. ಇದಕ್ಕೋಸ್ಕರ ನಮ್ಮ ಯೂನಿವರ್ಸಿಟಿಯಿಂದ ಹಲವಾರು ತಂತ್ರಜ್ಞಾನಗಳು ಕೂಡ ನಿಮಗೆ ಅವೈಲೇಬಲ್ ಅದಾವೆ. ಉದಾಹರಣೆಗೆ ವ್ಯಾಮ್ ಅಂತ ಸಿಗುತ್ತೆ ನಿಮಗೆ ನಮ್ಮ ವಿಶ್ವವಿದ್ಯಾಲಯದಿಂದ. ಸೊ ವ್ಯಾಮ್ ಅನ್ನು ನೀವು ಬಳಸೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ನಮ್ಮ ಮಾವಿನಲ್ಲಿ ಇರ್ತಕ್ಕಂಥ ಬೇರಿನ ಒಂದು ಸಂಖ್ಯೆನೂ ಜಾಸ್ತಿ ಆಗುತ್ತೆ, ಬೇರಿನ ಗಾತ್ರದಲ್ಲಿ ಜಾಸ್ತಿ ಆಗುತ್ತೆ. ಬೇರಿನ ಗಾತ್ರ ಯಾವ ತರ ಜಾಸ್ತಿ ಆಗ್ತಾ ಹೋಗುತ್ತೋ ಆ ತರ ಗಿಡಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಮಣ್ಣಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಮತ್ತು ನೀರನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ತಾವೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ನಮ್ದು ಗಿಡದ ಒಂದು ಬೆಳವಣಿಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇನ್ನು 2 ವರ್ಷದ ನಂತರ ನಾವು ಮೈಕೋರೈಜ್ ಅಂತ ಕರೀತಾರೆ ಸರ್ ಅದು. ಸೊ ಅದನ್ನ ನಮ್ಮ ರೈತರು ಏನ್ ಮಾಡ್ಬೇಕಪ್ಪ ಅಂದ್ರೆ ಪ್ರತಿ ವರ್ಷ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಅದನ್ನ ಹಾಕೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಈ ನಮ್ಮ ಬೇರಿನ ಒಂದು ಬೆಳವಣಿಗೆ ಬೇರಿನ ಆರೋಗ್ಯಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಜೈವಿಕ ಜೀವಾಣ ಸರ್ ಅದು. ಸೊ ಅದನ್ನ ನೀವು ನಮ್ಮ ಯೂನಿವರ್ಸಿಟಿ ಅದಕ್ಕೇನು ಜಾಸ್ತಿ ಖರ್ಚು ಮಾಡೋದು ಬೇಕಾಗಿಲ್ಲ ನಮ್ಮ ರೈತರು. ಬರೀ ಒಂದು 100 ರೂಪಾಯಿ ಕೊಟ್ಟರೆ ಒಂದು kg ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಅಷ್ಟೇ ಸಿಗುತ್ತೆ ಇದು, ಮತ್ತು ಬೇರೆ ಎಲ್ಲಿ ಸಿಗಲ್ಲ ನಿಮಗೆ. ಸೊ ಹಂಗ ಇಂಥ ಒಂದು ತಂತ್ರಜ್ಞಾನಗಳನ್ನು ನೀವು ಅಳವಡಿಸ್ಕೋಬೇಕಾಗುತ್ತೆ. ಆಮೇಲೆ ಯಾವುದೇ ಬೆಳೆಗೂ ಆಗ್ಬೋದಲ್ಲ? ಹೌದು ಸರ್, ಯಾವುದೇ ಬೆಳೆಗಾದ್ರೂ ಈ ವ್ಯಾಯಾಮ ನೀವು ಯೂಸ್ ಮಾಡೋದ್ರಿಂದ ಬೇರಿನ ಒಂದು ಗುಣಮಟ್ಟನ ಸುಧಾರಿಸಲಿಕ್ಕೆ, ಬೇರಿನ ಬೆಳವಣಿಗೆ, ಬೇರಿನ ಒಂದು ಆರೋಗ್ಯನ ನಾವು ಕಾಪಾಡಬೇಕಪ್ಪ ಅಂದ್ರೆ ವ್ಯಾಯಾಮ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಜೀವಾಣು. ಬಹುವಾರ್ಷಿಕ ಬೆಳೆಗೆ ಮಾತ್ರ ಇಲ್ಲ ಸರ್, ಎಲ್ಲಾ ಬೆಳೆಗೂ ನಾವು ಇದನ್ನ ವ್ಯಾಯಾಮನ ಯೂಸ್ ಮಾಡಬಹುದು. ತರಕಾರಿಯಲ್ಲೂ ಮಾಡಬಹುದು, ಬಹುವಾರ್ಷಿಕ ಬೆಳೆಯಲ್ಲೂ ಮಾಡಬಹುದು, ನಮ್ಮ ಒಂದು ಕೃಷಿ ಬೆಳೆಗಳಾಗಿರ್ತಕ್ಕಂಥ ಭತ್ತ ಇಂಥ ಎಲ್ಲ ಬೆಳೆಗಳಲ್ಲೂ ಕೂಡ ಇದನ್ನ ನಾವು ಉಪಯೋಗ ಮಾಡಬಹುದು ಸರ್. ಯಾವುದೇ ಒಂದು ಸಮಸ್ಯೆ ಇಲ್ಲ. ಇನ್ನೊಂದು ಮುಖ್ಯವಾಗಿ ನಮ್ಮ ರೈತರು ಮಾಡಬೇಕಾಗಿರ್ತಕ್ಕಂತ ನನ್ನ ಒಂದು ಸಲಹೆ ಏನಪ್ಪ ಅಂದ್ರೆ, 2 ವರ್ಷದ ನಂತರ ಮಾವಿನ ಗಿಡ ನಾಟಿ ಮಾಡಿ 2 ವರ್ಷದ ನಂತರ ಏನಾಗಿರುತ್ತೆ, ಗಿಡಕ್ಕೆ ನಾವು ಆಕಾರ ಕೊಡೋದು ಬಹಳ ಮುಖ್ಯ. ಬಹಳ ನಮ್ಮ ರೈತರು ಇದರಲ್ಲೇ ಬಹಳ ಮಿಸ್ಟೇಕ್ ಮಾಡ್ತಿರ್ತಾರೆ. ಬುಡದಿಂದ 75 ಸೆಂಟಿಮೀಟರ್ ಮೇಲಿನ ಭಾಗದಲ್ಲಿ ಬಂದಿರತಕ್ಕಂತ ಎಲ್ಲಾ ಟೊಂಗೆಗಳನ್ನು ತೆಗಿತಾ ಇರಬೇಕು. ಅಂದ್ರೆ ಈ ಕೆಳಗಿಂದ 75 ಸೆಂಟಿಮೀಟರ್ ಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ಯಾವುದೇ ಒಂದು ಬ್ರಾಂಚ್ ಗಳನ್ನ ನಾವು ಬಿಡಬಾರದು. 75 ಸೆಂಟಿಮೀಟರ್ ನಂತರ ಏನ್ ಮಾಡ್ಬೇಕು, ಗಿಡಗಳ ಟೊಂಗೆಗಳನ್ನ ಸ್ಪ್ರೆಡ್ ಆಗಲಿಕ್ಕೆ ಬಿಡಬೇಕು. ಈ ತರ ನಾವು ಮಾಡೋದ್ರಿಂದ ಇದಕ್ಕೆ ಟ್ರೈನಿಂಗ್ ಅಂತ ಕರಿತೇವೆ, ಇದು ಆಕಾರ ಕೊಡುವಿಕೆ ಅಂತ ಕರಿತೇವೆ. ಸೊ ಈ ಒಂದು ತಂತ್ರಜ್ಞಾನ, ಈ ಒಂದು ಕಾರ್ಯ ನಾವು 2 ವರ್ಷದ ನಂತರ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ, ನಮ್ಮ ಒಂದು ಗಿಡದ ಬೆಳವಣಿಗೆ ಮೇಲೆ ಬಹಳ ಪರಿಣಾಮ ಬೀರುತ್ತೆ. ಒಂದು ಒಳ್ಳೆ ಸ್ಟ್ರೆಂತ್ ಅಂತ ಏನ್ ಕರಿತೇವೆ, ಆ ಸ್ಟ್ರೆಂತ್ ಗಿಡಕ್ಕೆ ಸಿಗುತ್ತೆ. ಸೊ ಹಂಗ ಇದನ್ನ ಬಹಳ ತೋಟಗಳನ್ನ ವೀಕ್ಷಣೆ ಮಾಡ್ತಿರ್ತೇವೆ ನಾವು. ಫೀಲ್ಡ್ ವಿಸಿಟ್ ಗಳನ್ನ ರೈತರ ತಾಟ್ಗಳು ಎಲ್ಲ ವಿಸಿಟ್ ಮಾಡಬೇಕು. ನಾವು ಇದನ್ನ ಪ್ರಾಕ್ಟೀಸ್ ಯಾರು ಮಾಡ್ತಾರಲ್ಲ, ಕೆಳಗಿಂದನೇ ಬ್ರಾಂಚಸ್ ಗಳು ಬಂದಿರ್ತಾವ. ಸೊ ಈ ತರ ಬಂದಿರೋದ್ರಿಂದ ಏನಾಗುತ್ತಪ್ಪ ಅಂದ್ರೆ, ಸರಿಯಾಗಿ ಸೂರ್ಯನ ಬೆಳಕು ಎಲ್ಲ ಎಲೆಗಳ ಮೇಲೆ ಬೀಳಲ್ಲ, ಎಲ್ಲ ಗಾಳಿ ಇವೆಲ್ಲ ಸರಿಯಾಗಿ ಆಡಲ್ಲ. ಅಂತಿಮವಾಗಿ ಯಾವ್ದ್ರ ಮೇಲೆ ಪರಿಣಾಮ ಬೀರುತ್ತಪ್ಪ ಅಂದ್ರೆ, ಒಟ್ಟಾರೆಯಾಗಿ ನಮ್ಮ ಇಳುವರಿ ಮೇಲೆ ಪರಿಣಾಮ ಬೀರುತ್ತೆ. ಆಮೇಲೆ ರೋಗ ಮತ್ತು ಕೀಟಗಳ ಬಾಧೆ ಜಾಸ್ತಿ ಆಗಲಿಕ್ಕೆ ಇವೆಲ್ಲ ಅವಕಾಶ ಮಾಡಿಕೊಟ್ಟಂಗಾಯ್ತು. ಹಂಗಾಗಿ ಎರಡು ನಾನು ಹೇಳಿದ ನಿಮಗೆ, 1 ವರ್ಷದ ಪೂರ್ವದಲ್ಲಿ ನೀವೇನು ಮಾಡ್ಬೇಕಪ್ಪ ಅಂದ್ರೆ, ಒಂದು ಸಾವಯವ ಗೊಬ್ಬರನ ಜಾಸ್ತಿ ಉಪಯೋಗ ಮಾಡಿ ಬೇರಿನ ಬೆಳವಣಿಗೆನ ಜಾಸ್ತಿ ಮಾಡೋದಕ್ಕೆ ನೋಡ್ಬೇಕು. ಎರಡನೇದು ಏನಪ್ಪ ಅಂದ್ರೆ, 2ನೇ ವರ್ಷ ನಂತರ ಗಿಡಕ್ಕೆ ಆಕಾರ ಕೊಡೋದ್ರ ಬಗ್ಗೆ ನೀವು ಮಾವಿನ ಬೆಳೆಗಾರರೆಲ್ಲರೂ ಗಮನ ಕೊಡಬೇಕು. ಸೊ ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಶಿರ್ಸಿಗೆ ಬಂದ್ರೆ, ನಿಮ್ಗೆ ಇದು ಆಕಾರ ಯಾವ ತರ ಕೊಡಬೇಕು ಮಾವಿನ ಮರದಲ್ಲಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನ ಒದಗಿಸಿಕೊಡ್ತೇನೆ. ಇಷ್ಟೆಲ್ಲ ಮಾಹಿತಿಯನ್ನ ಹೇಳಿದ್ರಿ ಡಾಕ್ಟರ್ ಹರೀಶ್, ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಮಾವು ಬೆಳೆಯಲ್ಲಿ ರೈತರು ತೆಗೆದುಕೊಳ್ಳಬೇಕಾದಂತಹ ಕ್ರಮಗಳು ಈ ಕುರಿತು ಶಿರಸಿಯ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಭಾಗದಲ್ಲಿ ವಿಜ್ಞಾನಿಯಾಗಿರುವ ಡಾಕ್ಟರ್ ಹರೀಶ್ ಡಿಕೆ ಅವರೊಂದಿಗಿನ ಸಂದರ್ಶನವನ್ನು ಇದುವರೆಗೂ ಕೇಳಿದಿರಿ. ಸಂದರ್ಶಕರು HB ರಾಮಡಗಿ. ರೈತ ಬಾಂಧವರೇ, ಇದು ಇಂದಿನ ಕಿಸಾನವಾಣಿ ಕಾರ್ಯಕ್ರಮ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ ಕೆಪಿಎಂಇ ತಿದ್ದುಪಡಿ ಕಾಯ್ದೆ. ಆಸ್ಪತ್ರೆಯಲ್ಲಿ ಲಭ್ಯವಿರುವ ಸೌಲಭ್ಯಗಳು, ಚಿಕಿತ್ಸೆಗೆ ತಗಲುವ ವೆಚ್ಚದ ವಿವರದ ಪ್ರದರ್ಶನ ಕಡ್ಡಾಯ. ತುರ್ತು ಪರಿಸ್ಥಿತಿಯಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಕಾಯ್ದೆ ಅನ್ವಯ ಖಾಸಗಿ ಆಸ್ಪತ್ರೆಗಳ ನೋಂದಣಿ ನವೀಕರಣ ಕಡ್ಡಾಯ. ತಪ್ಪಿದಲ್ಲಿ ದಂಡ, ಜೈಲು ಶಿಕ್ಷೆ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಲೇ, ಪಕ್ಕದ ಮನೆಯವ್ರ ಹತ್ರ ಗಂಟ್ಗಟ್ಲೆ ಹರಟೆ ಹೊಡಿತಾ ನಿಲ್ಬೇಡ. ಅವ್ರಿಗೆ ಟಿವಿ ಕಾಯಿಲೆ ಅಂತೆ, ಯಾವಾಗ್ಲೂ ಕೆಮ್ತಾ ಇರ್ತಾರೆ. ಅತ್ತೆ, ಅವರು ತುಂಬಾ ದಿನಗಳಿಂದ ಔಷಧಿ ತಗೋತಾ ಇದ್ದಾರೆ. ಅವ್ರ ಜೊತೆ ಮಾತಾಡಿದ ಮಾತ್ರಕ್ಕೆ ನಮ್ಗೇನ್ ಟಿವಿ ಬರಲ್ಲ ಬಿಡಿ. ಪಕ್ಕದ ಮನೆಯವರಾಗಿ ಅವ್ರು ನಾವು ಒಂದಿಷ್ಟು ಧೈರ್ಯ ಹೇಳ್ತಿದ್ರೆ ಹೇಗೆ ಹೇಳಿ? ಟಿಬಿ ಎಂದರೇಕೆ ಭಯ? ಇದಕ್ಕಿದೆ ಉಚಿತ ಚಿಕಿತ್ಸೆಯ ಸರ್ಕಾರದ ಅಭಯ. ಟಿಬಿ ಮುಕ್ತ ಕರ್ನಾಟಕ ಸಂಕಲ್ಪಕ್ಕೆ ಬನ್ನಿ, ಜೊತೆಯಾಗೋಣ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮಗು ಹುಟ್ಟಿದಾಗಿನಿಂದ 16 ವರ್ಷ ತುಂಬುವವರೆಗೆ ವಿವಿಧ ಹಂತಗಳಲ್ಲಿ ನೀಡುವ ಲಸಿಕೆಗಳು ಸಂಪೂರ್ಣ ಉಚಿತ. ಗರ್ಭಿಣಿಯರಿಗೆ ಟಿಡಿ ಲಸಿಕೆ, ಮಗು ಹುಟ್ಟಿದ ತಕ್ಷಣ BCG, ಹೆಪಟೈಟಿಸ್ ಬಿ ಪೋಲಿಯೋ ಹನಿ, 1.5 ಮತ್ತು 3.5 ತಿಂಗಳಲ್ಲಿ ಇಂಜೆಕ್ಟಬಲ್ ಪೋಲಿಯೋ ವ್ಯಾಕ್ಸಿನ್, 1.5, 2.5, 3.5 ತಿಂಗಳಲ್ಲಿ ರೋಟಾ ವೈರಸ್ ಪೋಲಿಯೋ ಲಸಿಕೆ ಪೆಂಟಾವೆಲೆಂಟ್ ಲಸಿಕೆ, 1.5, 3.5 ಮತ್ತು 9 ತಿಂಗಳಲ್ಲಿ 3 ವರಸೆ PCV ಲಸಿಕೆ, 9 ತಿಂಗಳ ನಂತರ 1ನೇ ವರಸೆ ದಡಾರ ರುಬೆಲ್ಲಾ ಲಸಿಕೆ, 1ನೇ ವರಸೆ JE ಲಸಿಕೆ ಹಾಗೂ ವಿಟಮಿನ್ ಎ, 1.5 ವರ್ಷದಲ್ಲಿ 2ನೇ ವರಸೆ ದಡಾರ ರುಬೆಲ್ಲಾ ಲಸಿಕೆ, 2ನೇ ವರಸೆ JE ಲಸಿಕೆ, ಪೋಲಿಯೋ ಹನಿ ಬೂಸ್ಟರ್ ಹಾಗೂ DPT ಬೂಸ್ಟರ್ 1, 5 ವರ್ಷಕ್ಕೆ DPT ಬೂಸ್ಟರ್ 2, 10 ಮತ್ತು 16 ವರ್ಷಕ್ಕೆ TD ಲಸಿಕೆ ಹಾಕಲಾಗುವುದು. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಒಂದೇ ಕಟ್ಟಲಿಯ ತಡದಾನು ನಿನ್ನಲೇಲಪ್ಪ ಗುಡಿಯಲೆ ಚೋತ್ತೆಲ್ಲ ನಡೆದಾನು ಒಂದೇ ಕಟ್ಟಲಿಯ ತಡದಾನು ನಿನ್ನಲೇಲಪ್ಪ ಗುಡಿಯಲೆ ಚೋತ್ತೆಲ್ಲ ನಡೆದಾನು ಗುಡಿಯ ಚುತ್ತೆಲ್ಲ ನಡೆದಾನು ನಿನ್ನಲೇಲಪ್ಪ ಬಂದು ಬಳಗ ಕೇಳೆ ಕೊಡೋವಾನು ಗುಡಿಯ ಚುತ್ತೆಲ್ಲ ನಡೆದಾನು ನಿನ್ನಲೇಲಪ್ಪ ಬಂದು ಬಳಗ ಕೇಳೆ ಕೊಡೋವಾನು ಬಂದು ಬಳಗ ಕೇಳೆ ಕೊಡವಾನು ನಿನ್ನಲೇಲಪ್ಪ ಕೂಡು ಕೊಟ್ಟಮ್ಮ ಕೇಳೆ ಕೊಡೋವಾನು ಬಂದು ಬಳಗ ಕೇಳೆ ಕೊಡವಾನು ನಿನ್ನಲೇಲಪ್ಪ ಬಂದು ಬಳಗ ಕೇಳೆ ಕೊಡೋವಾನು ಕೊಡು ಕುಟುಂಬ ಕೇಳೆ ಕೊಡವಾನು ನಿನ್ನಲೇಲಪ್ಪ ನಾಳೆಗೆ ನಮ್ಮ ಮನೆಯಾಲ ಮದೋವೇ